ಇದು ಆಕಾಶವಾಣಿ ಹಾಸನ ಎಫ್ಎಂ 102.8 ಮೆಗಾ ಹರ್ಟ್ಸ್. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ಶ್ರೀಗಂಧದ ಬೇಸಾಯ, ಈ ಕುರಿತು ಎಎಂ ಅಣ್ಣಯ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನು ಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್. ನಿಮ್ಮ 10 ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 9449982474. ಏನ್ ಜಯಕ್ಕ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರಾಜಣ್ಣ, ಒಳ್ಳೆ ಮಳೆ ಆಗ್ತಿದೆ, ಬಿತ್ತನೆ ಮಾಡೋಣ ಅಂದ್ರೆ ಕೈಯಲ್ಲಿ ದುಡ್ಡೇ ಇಲ್ಲ. ಏ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಇಷ್ಟು ವರ್ಷ ನಂಬಿ ಬಂದಿರೋ ನಮ್ಮ ವಿಜಯ ಬ್ಯಾಂಕ್ ಇವಾಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಹೋಗು. ಹೂ ಕಣಕ, ಅಲ್ಲಿ ಚಿನ್ನದ ಮೇಲೆ ಅತೀ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರಂತೆ. ಹೌದಾ? ಈಗಲೇ ಹತ್ತಿರದ ವಿಜಯ ಬ್ಯಾಂಕ್, ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆಯಲ್ಲ, ಅಲ್ಲಿಗೆ ಒಂದ್ಸಲ ಭೇಟಿ ನೀಡು. ಷರತ್ತುಗಳು ಅನ್ವಯ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಅಣ್ಣಯ್ಯನವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಶ್ರೀಗಂಧದ ಬೇಸಾಯದ ಪ್ರಾಮುಖ್ಯತೆ, ಯಾತಕ್ಕೋಸ್ಕರ ನಮ್ಮ ಕೃಷಿಕರು ಶ್ರೀಗಂಧವನ್ನ ಬೆಳಿಬೇಕು, ಮತ್ತೆ ಯಾತಕ್ಕೆ ಬೆಳೀತಿರ್ಲಿಲ್ಲ, ಏನ್ ಸಮಸ್ಯೆಗಳಿತ್ತು, ಈಗ ಯಾವ ರೀತಿಯ ಅವಕಾಶಗಳಿದ್ದಾವೆ? ವಿಶೇಷವಾಗಿ ತಾವು ಅರಣ್ಯ ಇಲಾಖೆನಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿದ್ದವರು, ಈಗ ಮಂಡ್ಯ ಜಿಲ್ಲೆನಲ್ಲಿ ತಾವು ಕೂಡ ಒಂದು ವಿಶಾಲವಾದ ಕಾಡನ್ನ ಬೆಳೆಸ್ಬಿಟ್ಟಿದ್ದೀರಿ ಕೃಷಿಕರಾಗಿದ್ದೇನೆ ಅಲ್ವಾ? ಈಗ ರೈತನಾಗಿ, ಅರಣ್ಯ ಇಲಾಖೆಯ ಅಧಿಕಾರಿಯಾಗಿ, ಮತ್ತೆ ಪ್ರಸ್ತುತ ಸಂದರ್ಭದಲ್ಲಿ ಶ್ರೀಗಂಧದ ಬಗ್ಗೆ ಇರುವಂತಹ ಒಂದು ವಿಚಾರಗಳು ಏನಿವತ್ತು ಪ್ರಸ್ತಾಪದಲ್ಲಿದ್ದಾವೆ, ಈ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ತಾವು ಸಮಗ್ರವಾಗಿ ಮಾಹಿತಿಯನ್ನ ನೀಡಬೇಕು ಸರ್. ಖಂಡಿತ. ನನಗೆ ತಿಳಿದಿರತಕ್ಕಂತ ಮಾಹಿತಿಯನ್ನ ಶ್ರೀಗಂಧದ ಬಗ್ಗೆ ನೀಡುವುದಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಪ್ರಾಮುಖ್ಯತೆ ಯಾಕೆ ಶ್ರೀಗಂಧಕ್ಕೆ ಅಂತ, ಇದು ನಮ್ಮ ಪರಂಪರೆ, ಅಂದ್ರೆ ನಮ್ಮ ಅಂದ್ರೆ ಮೈಸೂರಿನ ಒಂದು ಪರಂಪರೆ. ಮೈಸೂರು ಶ್ರೀಗಂಧದ ನಾಡು ಅಂತೇನು ಕರೀತೇವೆ. ಹಾಗಾಗಿ ಹಿಂದೆ ಇದ್ದಂತಹ ಶ್ರೀಗಂಧ ಇವತ್ತು ಇಲ್ಲ. ನಮ್ಮ ಪ್ರೊಫೆಸರ್ ಬಿಎಂ ಶ್ರೀ ಅವರ ಒಂದು ಸಣ್ಣ ಪದ್ಯದಲ್ಲಿ ಹೇಳ್ತಾರೆ, ಚಿನ್ನದ ನಾಡದು ಮೈಸೂರು, ಗಂಧದ ಗುಡಿಯದು ಮೈಸೂರು, ವೀಣೆಯ ಬೆಡಗದು ಮೈಸೂರು, ನಾಲ್ವಡಿ ಕೃಷ್ಣನ ಮೈಸೂರು ಅಂತ ಹೇಳಿ. ಅಂದ್ರೆ ನಮ್ಮ ಅಂದಿನ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡದೇ ಇರತಕ್ಕಂತ ಕೆಲಸಗಳಿಲ್ಲ, ಅಂದ್ರೆ ಅದನ್ನ ಸುವರ್ಣಯುಗ ಅಂತ ಕರೀತಾ ಇದ್ರು ಅವರ ಕಾಲವನ್ನ. ಮಹಾತ್ಮ ಗಾಂಧಿಯವರೇ ಇಲ್ಲಿ ಭೇಟಿ ನೀಡಿದಾಗ ಈ ನಾಲ್ವಡಿ ಕೃಷ್ಣರಾಜರ ಆಡಳಿತವನ್ನ ಒಂದು ರಾಮರಾಜ್ಯ ಅಂತ ಹೇಳಿ ಕರೆದಿದ್ರು. ಅಂತಹ ಒಂದು ಮೈಸೂರಿನ ಪರಂಪರೆ ನಮ್ಮದು, ಅಂದ್ರೆ ಹಳೆ ಮೈಸೂರು. ಇದು ಶ್ರೀಗಂಧ ವಿಶೇಷವಾಗಿ ನಮ್ಮ ಹಳೆಯ ಮೈಸೂರು ಅಥವಾ ಇಂದಿನ ಈ ದಕ್ಷಿಣ ಕರ್ನಾಟಕ ಮತ್ತೆ ಉತ್ತರ ತಮಿಳುನಾಡಿನಲ್ಲಿ ಹೆಚ್ಚು ಬೆಳೀತಿದ್ದುದು. ಯಾಕೆಂದ್ರೆ ಇಲ್ಲಿ ಬೆಳೀತಕ್ಕಂತ ಶ್ರೀಗಂಧಕ್ಕೆ ತನ್ನದೇ ಆದ ಫ್ರಾಗ್ರೆನ್ಸ್ ಅಥವಾ ಆರೋಮ ಪರಿಮಳ ವಿಶಿಷ್ಟವಾಗಿದೆ. ಶ್ರೀಗಂಧವನ್ನ ಬೇರೆ ಕಡೆನೂ ಬೆಳೀತಾರೆ, ಆಸ್ಟ್ರೇಲಿಯಾದಲ್ಲಿ ಬೆಳೀತಾರೆ, ನ್ಯೂಜಿಲೆಂಡ್ನಲ್ಲಿ ಬೆಳೀತಾರೆ, ಆದ್ರೆ ಅದು ಬೇರೆ. ನಮ್ಮದು ಸೆಂಟಾಲಮ್ ಆಲ್ಬಮ್ ಅಂತ ಹೇಳಿ, ಅವರು ಸೆಂಟಾಲಮ್ ಸ್ಪೆಕ್ಯುಲೇಟಮ್ ಅಂತ ಹೇಳಿ ಬೆಳೀತಾರೆ. ಆದ್ರೆ ಇದರ ಒಂದು ಗುಣಮಟ್ಟಕ್ಕೆ ಅದು ಬರುವುದಿಲ್ಲ. ಇನ್ನೂ ನಾವು ನೋಡೋದಾದ್ರೆ 16ನೇ ಶತಮಾನದಿಂದಲೂ ಕೃಷ್ಣದೇವರಾಯರ ಕಾಲದಿಂದಲೂ ಕೂಡ ಇದರ ಬಗ್ಗೆ, ಶ್ರೀಗಂಧದ ಬಗ್ಗೆ ಹೆಚ್ಚು ವಿವರಗಳಿವೆ. ಅದರಲ್ಲೂ ಈ ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನವನ್ನು ಆಳ್ತಾ ಇದ್ದಾಗ ಇದನ್ನ ಒಂದು ರಾಯಲ್ ಟ್ರೀ ಅಂತ ಮಾಡಿಬಿಟ್ರು, ಘೋಷಣೆ ಮಾಡಿದ್ರು. ಅಂದ್ರೆ ಇದು ಸರ್ಕಾರದ್ದು, ಎಲ್ಲೇ ಇರಲಿ ಮರ ಇದು ಸರ್ಕಾರದ್ದು ಅಂತ ಮಾಡಿದ್ರು. ನಂತರ ಇದರ ಬಗ್ಗೆ 18 ವಿವಿಧ ವರ್ಗಗಳನ್ನೇ ಮಾಡಿದ್ರು. ಈ ಶ್ರೀಗಂಧವನ್ನ ಕಡಿದು ಕನ್ವರ್ಷನ್ ಮಾಡಬೇಕಾದ್ರೆ ಪರಿಷ್ಕರಣೆ ಮಾಡುವಾಗ ಹೀಗೆಲ್ಲ ಮಾಡಿದ್ರು. ಆಗ ಎಕ್ಸ್ಪೋರ್ಟ್ ಇತ್ತು, ವಿದೇಶಗಳಿಗೆ ಮೈಸೂರಿನಿಂದ ಈ ಶ್ರೀಗಂಧವನ್ನ ರಫ್ತು ಮಾಡ್ತಾ ಇದ್ರು. ಈ ಮೊದಲನೇ ಮಹಾಯುದ್ದ ಶುರುವಾಯ್ತಲ್ಲ, ಆ ಕಾಲದಲ್ಲಿ 1916 ನಂತರ ಈ ರಫ್ತು ಮಾಡ್ತಾ ಇದ್ದದ್ದು ನಿಂತು ಹೋಯಿತು. ಸುಮಾರು ಉದಾಹರಣೆ ಹೇಳ್ತಾರೆ, 3,000 ಟನ್ ಹೋಗ್ತಾ ಇದ್ದದ್ದು 70 ಟನ್ ವರೆಗೆ ಇಳಿದು ಹೋಗ್ಬಿಡ್ತು ಅಂತ. ಹಾಗಾದ್ರೆ ಗಂಧವನ್ನು ಏನ್ ಮಾಡಬೇಕು ಅನ್ನುವ ಪರಿಸ್ಥಿತಿ ಉದ್ಭವ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಂಗಳೂರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಹತ್ರ ಮಲ್ಲೇಶ್ವರಂನಲ್ಲಿ ಅರಣ್ಯ ಇಲಾಖೆಯ ಗೋಡೌನ್ನಲ್ಲಿ ಬೇಕಾದಷ್ಟು ಸ್ಯಾಂಡಲ್ವುಡ್ ಇದೆ, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಹಾಳಾಗ್ತಾ ಇದೆ, ಅದರಲ್ಲಿರ್ತಕ್ಕಂತ ಏನು ಎಣ್ಣೆಯ ಅಂಶ ದಿನ ದಿನೇ ಇಳಿಕೆ ಆಗ್ತಾ ಇದೆ ಯೋಚನೆ ಮಾಡಿದ್ರು. ಅವರು ಕೂಡಲೇ ಅಂದಿನ ದಿವಾನರಾಗಿದ್ದ ಸರ್ ವಿಶ್ವೇಶ್ವರಯ್ಯನ ಅವರ ಹತ್ರ ಚರ್ಚೆ ಮಾಡಿದ್ರು. ಹಾಗೆ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡೈರೆಕ್ಟರ್ ಹತ್ರ ವಿಶ್ಲೇಷಣೆಯನ್ನ ಮಾಡಿ ಯಾಕೆ ಎಣ್ಣೆ ತೆಗಿಬಾರದು ಅಂತ ಹೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿಜ್ಞಾನಿಗಳು ಅವರಿಂದ ಪರಿಶೀಲನೆ ಮಾಡಿಸಿ ಹೌದು ತೆಗಿಬಹುದು ಅಂತ ಹೇಳಿ ಸುಮಾರು 1916 ಅಲ್ಲಿ ಮಲ್ಲೇಶ್ವರಂನಲ್ಲಿ ಒಂದು ಶ್ರೀಗಂಧದ ಎಣ್ಣೆಯ ಕಾರ್ಖಾನೆಯನ್ನ ಮಾಡಿದ್ರು. ನಂತರ ಒಂದು ವರ್ಷಗಳ ನಂತರ ಅದನ್ನು ಮೈಸೂರಿಗೆ ಇಲ್ಲಿ ಶಿಫ್ಟ್ ಮಾಡಿದ್ರು. ಇವತ್ತಿಗೂ ಉಳಿದಿರತಕ್ಕಂಥದ್ದು ಏನು ಮೈಸೂರಿನ ಶ್ರೀಗಂಧದ ಕಾರ್ಖಾನೆ ಅಥವಾ ಎಣ್ಣೆ ಕಾರ್ಖಾನೆ ಅಂತ ಇದೆ ಅದು ಒಂದೇ ಇವತ್ತು ಉಳಿದಿರ್ತಕ್ಕಂಥ. ಶ್ರೀಗಂಧದ ಕೋಟಿಗಳು ಬೇಕಾದಷ್ಟು ಶ್ರೀಗಂಧ ಇರ್ತಿತ್ತು, ಅವಾಗ ನ್ಯಾಚುರಲ್ ಆಗಿ ಬೆಳೀತಿತ್ತು, ಸ್ವಾಭಾವಿಕವಾಗಿ ಬೆಳೀತಿತ್ತು. ಇದು ಪಕ್ಷಿಗಳು ಇದರ ಹಣ್ಣನ್ನು ತಿಂತವೆ, ನೇರಳೆ ಕಲದ ದುಂಡು ಹಣ್ಣು ಇರುತ್ತಲ್ಲ ಅದರ ಪಲ್ಪ್ ಅನ್ನು ತಿಂದು ಬೀಜ ದಪ್ಪಕ್ಕಿರ್ತದೆ ಅದನ್ನ ಬಿಸಾಕ್ತವೆ. ಹಾಗಾಗಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬೆಳೆದಂತ ಈ ಶ್ರೀಗಂಧವನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬಂದು ಅದನ್ನ ಪರಿಷ್ಕರಣೆಯನ್ನ ಮಾಡಿ ಆಮೇಲೆ ರಫ್ತು ಮಾಡ್ತಾ ಇದ್ರು. ಸೊ ಅಗಾಧವಾಗಿ ಬೆಳೀತಾ ಇತ್ತು. ನಂತರ ಏನಾಯ್ತು, ಇದಕ್ಕೆ ಒಂದು ಸ್ಪೈಕ್ ಡಿಸೀಸ್ ಅಂತ ಹೇಳಿ ಬರುತ್ತೆ. ಈ ಸ್ಪೈಕ್ ಡಿಸೀಸ್ ಅದು ವೈರಲ್ ಡಿಸೀಸ್, ಅದು ಬಂದ ಎಲೆಯೆಲ್ಲ ಚಿಕ್ಕ ಚಿಕ್ಕ ಚಿಕ್ಕ ಸಣ್ಣ ಸಣ್ಣದಾಗಿರ್ತದೆ, ಅದು ಸರಿಯಾದ ಚೇಗನ್ನ ಕೊಡೋದಿಲ್ಲ. ಹಾಗಾಗಿ ಅವಾಗ ಲಕ್ಷಾಂತರ ಮರಗಳನ್ನ ಸುಟ್ಟಾಕಿದ್ರು ಅನ್ನೋ ಬದಲು ಕೆಮಿಕಲ್ ಹಾಕಿ ಒಂದು ಇಲ್ಲಿ ಮೈಸೂರಿನಲ್ಲಿ ಮತ್ತೆ ಕೊಡಗಿನಲ್ಲಿ ಅವನ್ನ ನಿರ್ನಾಮ ಮಾಡ್ತಾರೆ. ಆದರೂ ಸ್ಪೈಕ್ ಡಿಸೀಸ್ ಸುಮಾರು ವರ್ಷಗಳ ಕಾಲ ಇತ್ತು, ಈಗಲೂ ಅಲ್ಲೊಮ್ಮೆ ಇಲ್ಲೊಮ್ಮೆ ನೋಡಬಹುದು. ಈಗ ನಾವು ಗಂಧವನ್ನು ತೆಗೆದುಕೊಂಡಾಗ ಇದರಲ್ಲಿ ಮುಖ್ಯವಾಗಿ ಈ ಹೊರಗೆ ತೊಗಟೆ ಇರುತ್ತೆ, ಆಮೇಲೆ ಸ್ಯಾಪ್ವುಡ್ ಅಂತ ಕರೀತೀವಿ ಬಿಳಿ ಮರ, ಅದರ ಮಧ್ಯದಲ್ಲಿ ಚೇಗು ಅಥವಾ ಕೆಚ್ಚು, ಇಂಗ್ಲಿಷ್ನಲ್ಲಿ ಹಾರ್ಟ್ವುಡ್ ಅಂತ ಹೇಳಿ ಕರಿತೀವಿ. ಈ ಹಾರ್ಟ್ವುಡ್ ಎಷ್ಟಿರ್ತದೋ ಅದರ ಪ್ರಮಾಣಕ್ಕೆ ತಕ್ಕಂತೆ ಅದರ ಬೆಲೆ ಬರ್ತದೆ. ಹಾಗಾಗಿ ಇದು ಕರ್ನಾಟಕದಲ್ಲಿ ಅದರಲ್ಲೂ ಈ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಕಡೆ ಬೆಳೆದ್ರು. ಉತ್ತಮವಾಗಿ ಬೆಂಗಳೂರು, ಮೈಸೂರು, ಹಾಸನ, ಹಾಗೆ ಕೋಲಾರ, ಚಿಕ್ಕಮಗಳೂರು, ಶಿವಮೊಗ್ಗ, ಇಲ್ಲಿಯ ಒಂದು ಗಂಧಕ್ಕೆ ಬಹಳ ಬೇಡಿಕೆ ಇದೆ. ಏಕೆಂದ್ರೆ ಇಲ್ಲಿ ಬೆಳೆದ ಗಂಧದ ಮರಗಳಿಂದ ಬರ್ತಕ್ಕಂಥ ಗಂಧದ ಏನು ಚೇಗಿದೆ ಹಾರ್ಟ್ವುಡ್ ಉತ್ಕೃಷ್ಟವಾಗಿರ್ತದೆ, ಹೆಚ್ಚಿನ ಎಣ್ಣೆ ಅಂಶ ಇರ್ತದೆ, ಅದರಲ್ಲಿ ಸ್ಯಾಂಡಲ್ವುಡ್ ಆಯಿಲ್ ಇರ್ತದೆ. ಹಾಗಾಗಿ ನೋಡಿ, ಹಿಂದೆ ನಮ್ಮಲ್ಲಿ ಇಲ್ಲಿ ಮೈಸೂರು ಗಂಧದ ಕೋಟಿ ಇತ್ತು, ಶ್ರೀರಂಗಪಟ್ಟಣದಲ್ಲಿ ಗಂಧದ ಕೋಟಿ ಇತ್ತು ಬಹಳ ಹಿಂದೆ. ನಂತರ ಇತ್ತೀಚೆಗೆ ನಾವೆಲ್ಲ ಕಂಡಾಗೆ 30-35 ವರ್ಷದಿಂದ ಹಾಸನ್ ಶ್ರೀಗಂಧ ಕೋಟಿ ಇತ್ತು, ಮನೆಯಲ್ಲಿ ಶ್ರೀಗಂಧವನ್ನು ಅರೇಂಜ್ ಮಾಡಿದ್ದೇನೆ, ತರೀಕೆರೆನಲ್ಲಿ ಶ್ರೀಗಂಧ ಕೋಟಿ ಇತ್ತು, ಶಿವಮೊಗ್ಗದಲ್ಲಿ ಶ್ರೀಗಂಧ ಕೋಟಿ ಇದೆ, ಇವನ್ನ ಬಿಟ್ಟರೆ ಬೆಂಗಳೂರಿನಲ್ಲಿ ಇತ್ತು, ನಂತರ ಧಾರವಾಡದಲ್ಲಿ. ಈಗ ಇರ್ತಕ್ಕಂಥದ್ದು ಧಾರವಾಡದಲ್ಲಿ ಏನು ಶ್ರೀಗಂಧ ಇಲ್ಲ, ಈಗ ಇರ್ತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಶ್ರೀಗಂಧ ಕೋಟೆ. ಇಲ್ಲಿ ಅಶೋಕ್ಪುರಂ ಏನಿದೆ ಅಲ್ಲಿ ಹೋದ್ರೆ ತಾವೆಲ್ಲರೂ ನೋಡಬಹುದು, ಒಂದ್ಸಾರಿ ಹೋಗಿ ನೋಡಬೇಕು. ಅಲ್ಲಿ ಶ್ರೀಗಂಧದ ಕೋಟೆಯ ಒಳಗಡೆ ಹೋಗಿ ಬಂದ್ರೆ ನೀವೇನೋ ಎಲ್ಲಿಯೋ ಒಂದು ಸ್ವರ್ಗಕ್ಕೆ ಹೋಗಿ ಒಳಗೆ ಬಂದ್ವಿ ಅನ್ನುವ ಒಂದು ಭಾವನೆ ಬರ್ತದೆ. ಅಲ್ಲಿ ಶ್ರೀಗಂಧದ ಜೊತೆಗೆ ಆನೆಯ ದಂತಗಳನ್ನು ಇಟ್ಟಿದ್ದಾರೆ. ಖಂಡಿತ ರೈತರು ಎಲ್ಲ ಜನರು ಕೂಡ ಅಲ್ಲಿ ನೋಡುವುದು ಉತ್ತಮ ಅಂತ ನನ್ನೊಂದು ಭಾವನೆ. ಯಾಕೆ ಇದಕ್ಕೆ ಬೇಡಿಕೆ ಅಂದ್ರೆ, ಪ್ರಪಂಚದಲ್ಲಿ ಅತಿ ಬೆಲೆಯುಳ್ಳ ಎರಡನೆಯ ಮರ ಇದು, ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಅಂದ್ರೆ. ಆಫ್ರಿಕಾದಲ್ಲಿ ಅಲ್ಲಿ ಒಂದಿದೆ ಬ್ಲಾಕ್ ವುಡ್, ಆಫ್ರಿಕನ್ ಬ್ಲಾಕ್ ವುಡ್ ಅಂತ ಹೇಳಿ, ದಾಲ್ಬರ್ಜಿಯ ಮೆಲನೊಗ್ರೈಲಾನ್ ಅಂತ ಹೇಳ್ತಾರೆ. ಅದು ಬಿಟ್ರೆ ನಮ್ಮ ಸ್ಯಾಂಟಾಲಮ್ ಆಲ್ಬಮ್ ಏನಿದೆ ಅದರಲ್ಲೂ ಮೈಸೂರಿನ ಭಾಗದಲ್ಲಿ ಇದೆ. ಇದು ಬಹಳ ಉತ್ತಮವಾದ ದರ್ಜೆಯದು. ಸರ್, ರಕ್ತ ಚಂದನದ ಬಗ್ಗೆ ಹೇಳ್ತಾರಲ್ಲ ಸರ್. ಹಾ, ಕೆಲವರು ಈ ರಕ್ತ ಚಂದನ ಮತ್ತೆ ಈ ಶ್ರೀಗಂಧವನ್ನು ನಾವು ಚಂದನ ಅಂತ ಕೂಡ ಕರಿತೀವಿ, ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇಲ್ಲ, ಅದು ಬೇರೆ. ಅದು ಕೆಂಪು ರೆಡ್ ಸ್ಯಾಂಡಲ್ವುಡ್ ಅಂತ ಕರೆದಿರೋರು ಇದ್ದಾರೆ, ಬರೆದಿರೋರು ಇದ್ದಾರೆ. ಇಲ್ಲ, ಅದು ಒಂದೇ ಮರದ ಜಾತಿಗೆ ಸೇರಿದ ಒಂದು ಮರ, ಟೀರೋಕಾರ್ಪಸ್ ಸೆಂಟಲೈನಸ್ ಅಂತ ಹೇಳಿ, ಒನ್ನೆಗೆ ಟೀರೋಕಾರ್ಪಸ್ ಮಾರ್ಸುಪಿಯಂ ಅಂತ ಹೇಳ್ತೀವಿ. ಇದು ನಮ್ದು, ಅದು ಬೇರೆ ಕುಟುಂಬ, ಮತ್ತೆ ಇದು ಸೆಂಟಾಲಮ್ ಆಲ್ಬಮ್ ಸೆಂಟಲೇಸಿಯ ಕುಟುಂಬಕ್ಕೆ ಸೇರಿದಂತ ಒಂದು 20-25 ಅಡಿ ವರೆಗೆ ಬೆಳೀತಕ್ಕಂತ ಮರ ಶ್ರೀಗಂಧ. ಬಟ್ ಎರಡು ಇದೇನಾಗಿದೆ, ನಮ್ಮಲ್ಲಿ ಹೇಗೆ ಮೈಸೂರಿನ ಸುತ್ತಮುತ್ತ ಒಂದು ಎಂಡಮಿಕ್ ಇದೆಯೋ, ಆ ರೆಡ್ ಸ್ಯಾಂಡರ್ಸ್ ಅಂತ ಏನ್ ಕರಿತೀವಿ, ರಕ್ತ ಚಂದನ, ಇದು ಈ ಶೇಷಾಚಲಂ ಹಿಲ್ಸ್ ಅಂತ ಏನ್ ಹೇಳ್ತೀವಿ, ತಿರುಪತಿ ಸುತ್ತಮುತ್ತ ಒಂದು ಅಲ್ಲಿಯ 4 ಜಿಲ್ಲೆಗಳಲ್ಲಿ ಅದು ನ್ಯಾಚುರಲ್ ಆಗಿ ಬೆಳೀತಾ ಇತ್ತು. ಈಗ ಅದಕ್ಕೂ ಕೂಡ ಸಾಕಷ್ಟು ಹೆಚ್ಚಿನ ಬೇಡಿಕೆ ಬಂದು ವಿದೇಶಗಳಲ್ಲಿ, ಮತ್ತೆ ಅದರಲ್ಲೂ ಕೂಡ ಔಷಧ ಉಪಯೋಗಗಳು ಇರೋದ್ರಿಂದ ಈಗ ಬೇರೆ ಕಡೆನೂ ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಕೆಲವು ನರ್ಸರಿಗಳಲ್ಲೂ ಕೂಡ ಬೆಳೆಸ್ತಾ ಇದ್ದಾರೆ. ಅದು ರಕ್ತ ಚಂದನ. ಇನ್ನೊಂದು ಶ್ರೀಗಂಧ ಏನಪ್ಪಾ ಅಂತ ಹೇಳಿದ್ರೆ, ಇದು ಎಷ್ಟೋ ವರ್ಷಗಳಿಂದ, 5,000-6,000 ವರ್ಷಗಳಿಂದಲೂ ಕೂಡ ಅಥವಾ ಅದಕ್ಕಿಂತೂ ಹಿಂದಿನಿಂದ ಇರಬೇಕು ಈ ನಮ್ಮ ಪೂಜೆ ಏನು, ಇದನ್ನ ಎಲ್ಲ ಧರ್ಮದವರು ಬಳಸ್ತಾರೆ. ಮಹಾಮಸ್ತಕಾಭಿಷೇಕ ಇದೆ ಶ್ರವಣ ಬೆಳಗೊಳದಲ್ಲಿ, ಗಂಧ ಇಲ್ಲದೆ ಅಭಿಷೇಕ ಇಲ್ಲವೇ ಇಲ್ಲ. ಆದ್ರೆ ಎಲ್ಲದಕ್ಕೂ ಸೇರಿಸಬೇಕು ಅವರು, ಗಂಧವನ್ನ ಸೇರಿಸಿಯೇ ಮಾಡ್ತಕ್ಕಂಥದ್ದು. ಜೈನಿಸಂ ಅಲ್ಲಿದೆ, ಬುದ್ಧಿಸಂ ಅಲ್ಲಿದೆ, ಇಸ್ಲಾಮಿಕ್ ಇವರಲ್ಲಿದೆ, ಮತ್ತೆ ಇದರಲ್ಲಿ ಇರ್ತಕ್ಕಂಥ ಆಯಿಲ್ ಒಂದು ಪರಿಮಳ ಅರೋಮ ಏನಿದೆ ಅದು ಅತಿ ಶ್ರೇಷ್ಠವಾದದ್ದು ಇಡೀ ಪ್ರಪಂಚದಲ್ಲಿ ಅಂತ ಹೇಳಬೇಕಂತೆ. ಇದನ್ನ ಈ ಸುವಾಸನೆ, ಅತ್ತರ್, ಸೆಂಟ್ ಇದನ್ನೇನೇನೇನು ಹೇಳ್ತೀವಿ ಅದರಲ್ಲಿ ಬಹಳ ಪರಿಣಾಮಕಾರಿಯಾಗಿ ಉಪಯೋಗಿಸುತ್ತಿದ್ದಾರೆ. ಜೊತೆಗೆ ಫಾರ್ಮಸ್ಯೂಟಿಕಲ್ಸ್, ಔಷಧಿ ತಯಾರು ಮಾಡೋದಕ್ಕೆ. ಇನ್ನೊಂದು ನಮ್ಮ ಪರಂಪರೆ ಏನಪ್ಪಾ ಅಂದ್ರೆ, ಮೈಸೂರು, ಹಳೆ ಮೈಸೂರಿನ ಇದರಲ್ಲಿ ಈ ಸಾಗರ ಶಿವಮೊಗ್ಗ ಜಿಲ್ಲೆಯ ಸೊರಬ, ಹಾಗೆ ಸಿರ್ಸಿ ಉತ್ತರ ಕನ್ನಡದ ಕುಮಟಾ ಹೊನ್ನಾವರ, ಇಲ್ಲಿ ಶ್ರೀಗಂಧವನ್ನ ಕೆತ್ತನೆ ಮಾಡತಕ್ಕಂತ ವಿಗ್ರಹಗಳನ್ನ, ಇಂಟ್ರಿಕೇಟೆಡ್ ಒಂದು ಇದೇನಿದೆ, ಸೂಕ್ಷ್ಮವಾದ ಕೆತ್ತನೆಗಳನ್ನ ಅವರು ಗುಡಿಗಾರರು ಅಂತ ಕರಿತೀವಿ, ಅವರು ಇವತ್ತಿಗೂ ಮಾಡ್ತಾ ಇದ್ದಾರೆ. ಅವರಿಗೆ ಗಂಧ ಸಿಗ್ತಾ ಇಲ್ಲ, ಸಾಕಷ್ಟು ಸಿಗ್ತಾ ಇಲ್ಲ. ಈಗೇನು ಮೊದಲು ಅಷ್ಟು ಜಾಸ್ತಿ ಇತ್ತು, ಈ ಸ್ಪೈಕ್ ಡಿಸೀಸ್ ಬಂದು ಹೋಯ್ತು, ಜೊತೆಗೆ ಕಳ್ಳತನ ಆಯ್ತು, ಸ್ಮಗ್ಲಿಂಗ್ ಇಂದನೇ ಸುಮಾರು ಕಳ್ಳತನ ಆಯ್ತು. ಈಗೆಲ್ಲ ನಾವು ನೋಡಿದಾಗೆ 25-30 ವರ್ಷದಲ್ಲಿ ಕಾಡಿನಿಂದ ಕಿತ್ಕೊಂಡು ಬರೋ ಗಂಧಕ್ಕಿಂತ ಈ ಕಳ್ಳರು ಏನು ಸ್ಮಗ್ಲಿಂಗ್ ಮಾಡ್ತಿದ್ರಲ್ಲ ಆ ಗಂಧನೇ ಸುಮಾರು ಬರ್ತಾ ಇತ್ತು, ಸುಮಾರು ವೆಹಿಕಲ್ಸ್ ಅಲ್ಲಿ ಸೀಜ್ ಆಗ್ತಾ ಇತ್ತು. ನಮ್ಮ ಇಲಾಖೆಯವರು ಅವರು ಕಟ್ ಮಾಡಿ ತೆಗೆದುಕೊಂಡು ಹೋದದ್ದನ್ನ ಹಿಡಿತನೂ ಇದ್ವಿ, ಜೊತೆಗೆ ಆ ಬುಡಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಬರ್ತಿದ್ವಿ. ಈ ಬುಡ ಇದೆಯಲ್ಲ, ಬುಡ ಅಂದ್ರೆ ಬೇರು, ಇದರಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರ್ತದೆ. ಸ್ಯಾಂಡಲ್ವುಡ್ ಆಯಿಲ್, ಸೆಂಟೋಲಿನ್ ಏನಿರ್ತದೆ, ಇದು ಬಿಲೆಟ್ಸ್ ಮತ್ತೆ ಸ್ಟೆಮ್ ಆ ಭಾಗಗಳಲ್ಲಿ, ಚೇಗ್ನಲ್ಲಿ 1-3% ಇರಬಹುದು, ಬೇರ್ನಲ್ಲಿ 5% ವರೆಗೂ ಎಣ್ಣೆಯ ಅಂಶ ಇರ್ತದೆ. ಹಾಗಾಗಿ ಗಣನೀಯವಾಗಿ ಇಳಿಕೆಯಾಗಿಬಿಟ್ಟಿದೆ ಈಗ ಗಂಧ. ಅದಕ್ಕೆ ಕಾರಣ ಸ್ಮಗ್ಲಿಂಗ್ ಒಂದಾಯ್ತು, ಬೆಂಕಿ ಬೀಳೋದ್ರಿಂದ, ಸ್ಪೈಕ್ ಡಿಸೀಸ್ ಮತ್ತೆ ನಾನು ಹೇಳಿದೆ ಈ ಅರಣ್ಯ ಒತ್ತುವರಿಯಿಂದ. ಹೀಗಾಗಿ ಮತ್ತೆ ಜನರು ಏನ್ ಮಾಡೋರು, ಇದು ಒಳ್ಳೆ ಫಾರ್ಡರ್ ಕೂಡ ಹೌದು, ಮೇಕೆಗಳಿಗೆ ಅದನ್ನೇ ಕಡಿದು ಮೇಯಿಸ್ತಾರೆ, ಅದು ಗೊತ್ತಿಲ್ಲ ಹಳ್ಳಿ ಅವರಿಗೆ, ಪರವಾಗಿಲ್ಲ ಅದು ಒಂದು ಗಿಡ ಮೇಕೆಗಳು ತಿನ್ಲಿ ಅಂತ ಹೇಳಿ ತಿನ್ನಿಸ್ತಾ ಹೋಗ್ತಾರೆ. ಈಗ ಮತ್ತೇನಾಯ್ತು, ತುಂಬಾ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿ ಇಲ್ಲಿ ಒಂದಾಯ್ತು ಅಂದ್ರೆ ಮೈಸೂರಿನಲ್ಲಿ, ಮತ್ತೆ ಶಿವಮೊಗ್ಗದಲ್ಲಿ ಒಂದಾಯ್ತು. ಯುಕೆ ಒದಗಿಸ್ಬೇಕಲ್ಲ, ಹಾಗಾಗಿ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿಗೆ ಸಾಕಷ್ಟು ಕೊಟ್ರು, ಗುಡಿಗಾರರಿಗೂ ಕೊಡಬೇಕಿತ್ತು. ಜೊತೆಗೆ ಇನ್ನೊಂದು ವಿಶೇಷ, ಮುಜರಾಯಿ ಇಲಾಖೆಗಳಿಗೆ ನಮ್ಮಲ್ಲಿ, ಈ ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಆಗಿರ್ಬಹುದು, ಅಥವಾ ಇಲ್ಲೇ ಮೈಸೂರು ಜಿಲ್ಲೆಯಲ್ಲಿ ತಗೊಂಡ್ರೆ ನಂಜನಗೂಡಿನ ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಮತ್ತೆ ಸೋಸಲೆ ವ್ಯಾಸರಾಜರ ಮಠಕ್ಕೆ, ಇಷ್ಟಿಷ್ಟು ಹೀಗೆ ಕೆಲವು ಬೇಲೂರಿನ ದೇವಸ್ಥಾನಕ್ಕೆ ಈಗ ಅಲಾಟ್ಮೆಂಟ್ ಆಗ್ತದೆ, ಸರ್ಕಾರದ ವತಿಯಿಂದ ಅಲಾಟ್ಮೆಂಟ್ ಆಗ್ತದೆ. ಈಗ ದೇವಸ್ಥಾನಗಳಿಗೂ ಕೂಡ ನಾವು ಶ್ರೀಗಂಧವನ್ನ ಕೊಡುವುದು ಕಷ್ಟ ಆಗಿದೆ. ಮತ್ತೆ ಹಿಂದೆ ಇವನ್ ಅಮೃತಸರ ಇದೆಯಲ್ಲ ಪಂಜಾಬ್ನಲ್ಲಿ, ಅವರಿಗೂ ಕೂಡ ಕೊಡಬೇಕು. ಅಂದ್ರೆ ಒಂದು ಇದು ಬಾಂಧವ್ಯ ಇಲ್ಲಿಂದ ಅಲ್ಲಿಗೆ ಕೊಡ್ತಕ್ಕಂಥದ್ದು. ಅದು ಮಣ ಅಂತ ಹೇಳಿ ಎರಡು ಮಣ, ಈಗ ನಮ್ಮ ಸೋಸ್ಲೆ ಮಠಕ್ಕೂ ಕೂಡ ಕೊಡುವಂತಹದ್ದು ಮಣ ಅಂತ ಹೇಳಿದ್ರೆ ಒಂದು 12.5 kg. ಸೊ ಈಗೆಲ್ಲ ಇದ್ದು ಇವತ್ತು ನಾವು ದೇವಸ್ಥಾನದ ಬೇಡಿಕೆಗಳನ್ನ, ದೇವಸ್ಥಾನ ಅಂದ್ರೆ ಅವ್ರ ಎಲ್ಲ ಭಕ್ತಾದಿಗಳಿಗೆ ಕೊಡ್ತಕ್ಕಂಥದ್ದು ಇದು. ಹಣೆಯ ಮೇಲೆ ಗಂಧವನ್ನು ಇಟ್ಟುಕೊಂಡ್ರೆ ಅಥವಾ ಬಟ್ಟನ್ನು ಹಾಕಿಕೊಂಡ್ರೆ ಅದು ಒಂದು ಮನಸ್ಸಿನ ಒಂದು ಸಮಸ್ಥಿತಿಯನ್ನು ನೀಡುತ್ತದೆ ಅಂತ ಹೇಳಿ. ಮತ್ತೆ ಹೋಮ ಹವನಗಳಲ್ಲಿ ಈ ಗಂಧದ ತುಂಡುಗಳಿಲ್ಲದೆ ಆಗುವುದಿಲ್ಲ. ಈವನ್ ಕ್ರಿಮೇಷನ್ ನಲ್ಲಿ ಒಂದೆರಡು ಗಂಧದ ತುಂಡು ಹಾಕಿದ್ರೆ ಅದು ಒಂದು ಅವರು ಮುಕ್ತಿ ಸಿಗುತ್ತೆ ಅಂತಕ್ಕಂತ ಒಂದು ನಂಬಿಕೆ ಕೂಡ ಇದೆ. ಅದೇನಾದ್ರೂ ಆಗ್ಲಿ ಪರಿಸರವನ್ನ ಒಂದು ಸ್ವಚ್ಛ ಮಾಡುವುದಕ್ಕೆ, ಮಾಲಿನ್ಯವನ್ನು ಹೋಗಿಸುವುದಕ್ಕೆ, ಹೀಗೆ ಹೀಗೆ ಹತ್ತು ಹಲವಾರು ಶ್ರೀಗಂಧದ ಉಪಯೋಗಗಳು ಇವೆ. ಎಲ್ಲವೂ ಉಪಯೋಗ ಇದೆ. ಹಾರ್ಟ್ ವುಡ್ ಒಂದೇ ಅಲ್ಲ, ಕೆಚ್ಚು ಸ್ಯಾಪ್ ವುಡ್ ಕೂಡ. ಅದು ಸ್ಯಾಪ್ ವುಡ್ ಮತ್ತೆ ಈವನ್ ಸ್ಯಾಪ್ ವುಡ್ಗೂ ಕೆಜಿ 80 rupees ಇದೆ. ಒಳ್ಳೆ ಹಾರ್ಟ್ ವುಡ್ ಇದ್ರೆ 10,000 rupees ವರೆಗೂ ಕೆಜಿ ಇದೆ. ಅಂತ ಸಿಗುವುದಿಲ್ಲ, ಸಾಮಾನ್ಯವಾಗಿ ಒಂದು 4,000 rupees ಪರ್ ಕೆಜಿಗೆ ರೈತರಿಗೆ ಸಿಗಬಹುದು. ಬಾರ್ಕು ಕೂಡ ವೇಸ್ಟ್ ಮಾಡುವಂಗಿಲ್ಲ. ಅದನ್ನು ಕುಯ್ತ ಮಾಡಿದಾಗ ಉದುರಿದ ಪುಡಿ ಏನಿರ್ತದೆ ಅದು ಕೂಡ ಉಪಯೋಗ ಬರ್ತದೆ. ಈಗೆಲ್ಲ ಉಪಯೋಗ ಇದೆ, ಉಪಯೋಗ ಇದೆ, ಹಣ ಬರುತ್ತೆ, ಪರಿಸರಕ್ಕೆ ಇದಿರುತ್ತದೆ, ಮತ್ತೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಬೇಕಾದ ಮೇವೆ ಆಗುತ್ತದೆ. ಪಕ್ಷಿಗಳಿಗಂತೂ ಅದರ ಏನು ಹಣ್ಣುಗಳಿದೆ ಅದು ಒಂದು ನಾವು ನೇರಳೆ ಹಣ್ಣು ತಿಂತಾ ಇದ್ದಾಗೆ ಪಕ್ಷಿಗಳು ತಿಂದು ಆ ಬೀಜ ಪ್ರಸಾರವನ್ನ ಪಕ್ಷಿಗಳೇ ಮಾಡ್ತವೆ. ಸೊ ಹೀಗೆ ಇದ್ದಂಥದ್ದು ಹಿಳಿಕೆ ಆಗಿಬಿಡುತ್ತೆ ಬಹಳಷ್ಟು. ಇವತ್ತು ನಮಗೆ ಸ್ಯಾಂಡಲ್ವುಡ್ ಆಯಿಲ್ ತಯಾರು ಮಾಡ್ಲಿಕ್ಕಲ್ಲ, ಬೇರೆ ಇದಕ್ಕೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಇದನ್ನ ನಾವು ಏನ್ ಮಾಡಬೇಕು, ಬೆಳೆಸಬೇಕು. ಅದಕ್ಕೆ ಮೊದಲು ಈ ಟಿಪ್ಪು ಸುಲ್ತಾನ್ ಏನು ರಾಯಲ್ ಟ್ರೀ ಅಂತ ಹೇಳಿ ಘೋಷಣೆ ಮಾಡಿ ಬಿಗಿಯಾಗಿ ಇಟ್ಬಿಟ್ಟಿದ್ರಲ್ಲ, ಗಂಧ ಅಂದ್ರೆ ಜನ ಎದುರವರು, ಅದ್ರ ತಂಟೆನೆ ಬೇಡ ಅಂತೇಳಿ ಕಿತ್ ಹಾಕ್ಬಿಡೋರು ಅವ್ರ ಜಮೀನಿನಲ್ಲಿ, ಅಥವಾ ಒಲೆಗೆ ಹಾಕಿಬಿಡೋರು. ಅದು ಬೇಡ ಬೇಡ, ಗಂಧ ಇದ್ರೆ ನಮ್ಗೆ ಕಷ್ಟ ಅಂತ ಹೇಳಿ. ಈಗ 2001-2 ಇಸ್ವಿನಲ್ಲಿ ಈ ಸರ್ಕಾರ ನಮ್ಮ ಕರ್ನಾಟಕ ಅರಣ್ಯ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಇದು ನೋ ಮೋರ್ ರಾಯಲ್ ಟ್ರೀ, ಇದು ರೈತರದೇ ಮರ, ಅವರ ಯಾವುದೇ ಜಮೀನಿನಲ್ಲಿ ಅವರು ಮುಕ್ತವಾಗಿ ಅದನ್ನ ಬೆಳೆಯಬಹುದು ಮತ್ತೆ ಮಾರಾಟ ಮಾಡಬಹುದು. ಅಂದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ, ನಿರ್ಬಂಧತೆಗಳು. ಏನಪ್ಪಾ ಅಂದ್ರೆ ಮಾರಾಟ ಮಾಡುವಾಗ ಒಳ್ಳೆ ಬೆಲೆ ಸಿಗಲಿ ಅಂತೇಳಿ ಸರ್ಕಾರದ ಗಂಧದ ಕೋಟಿಗೆ ಗವರ್ಮೆಂಟ್ ಸ್ಯಾಂಡಲ್ವುಡ್ ಡಿಪೋಗೆ ಕೊಡಿ, ಅಥವಾ ನೇರವಾಗಿ ನಮ್ಮ KSHDL ಇದೆಯಲ್ಲ ಕರ್ನಾಟಕ ಕರಕುಶಲ ಉದ್ಯಮ ಅವರಿಗೆ ಕೊಡಬಹುದು, ಮತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಾರ್ಖಾನೆ ಇದೆಯಲ್ಲ ಅವರಿಗೂ ಕೂಡ ಕೊಡಬಹುದು. ಮತ್ತೆ ಅವರು ಕೂಡ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಮತ್ತೆ ನಮ್ಮ ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿ ಅವರ ತಳದಲ್ಲಿ ಬರ್ತದೆ, ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅವರು ಗಿಡಗಳನ್ನು ಬೆಳೆಸ್ತಾರೆ, ಸ್ಯಾಂಡಲ್ವುಡ್ ಗಿಡಗಳನ್ನು, ಶ್ರೀಗಂಧದ ಗಿಡಗಳನ್ನು. ಮತ್ತೆ ಅರಣ್ಯ ಇಲಾಖೆಯವರು ಕೂಡ ಶ್ರೀಗಂಧದ ಗಿಡಗಳನ್ನು ಬೆಳೆಸಿ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಮತ್ತೆ ಇತರ ಯೋಜನೆಗಳು, ಶ್ರೀಗಂಧ ಯೋಜನೆ ಅಂತ ಇದೆ, ಅದರಲ್ಲಿ ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಇನ್ನೂ ಬಜೆಟ್ ಜಾಸ್ತಿ ಆಗಬೇಕು, ಏಕೆಂದ್ರೆ ಕೇವಲ ಒಂದು 4-5 crore ಕೊಡೋದ್ರಿಂದ ಪ್ರಯೋಜನ ಇಲ್ಲ. ಅರಣ್ಯ ಇಲಾಖೆಯ ಒಂದು 1,000 crore ಬಜೆಟ್ನಲ್ಲಿ ಇದು ಬರೀ ಕೇವಲ 4 or 5 crore ನಿಗದಿ ಮಾಡತಕ್ಕಂಥದ್ದು ಸರಿ ಇಲ್ಲ. ಇದನ್ನ ಯಥೇಚ್ಛವಾಗಿ ಬೆಳಿಬೇಕು ಅನ್ನೋದು, ಯಥೇಚ್ಛವಾಗಿ ಬೆಳಿಬೇಕು. ರೈತರು ಏನು, ಈಗ ಕೃಷಿ ಇದೆ, ತೋಟಗಾರಿಕೆ ಇದೆ, ಮತ್ತೆ ಅರಣ್ಯದ ಮರಗಿಡಗಳನ್ನು ಬೆಳೀತಾರೆ. ಇದು ಸುಲಭವಾಗಿ ಬೆಳೆಯುವಂತ ಮರ, ಕಷ್ಟ. ಶ್ರೀಗಂಧದ ಏನು ಬೆಲೆ ಅಷ್ಟಿದ್ರೂ ಇದಕ್ಕೆ ಹೆಚ್ಚಿಗೆ ನೀರು ಬೇಡ, ಬರಡು ಭೂಮಿನಲ್ಲಿ ಬೆಳೆಯುತ್ತೆ. ಸ್ವಲ್ಪ ಮಟ್ಟಿಗೆ ಮಣ್ಣು ಮತ್ತೆ ನೀರು ಸ್ವಲ್ಪ ಬಿಗಿನಿಂಗ್ ನಲ್ಲಿ ಸಿಕ್ಕಿದ್ರೆ ಅದು ತನಗೆ ತಾನಾಗಿಯೇ ಬೆಳ್ಕೊಂಡು ಹೋಗ್ತದೆ. ಅದರಲ್ಲೂ ಕೃಷಿ ಬೆಳೆಗಳ ಜೊತೆಗೆ ಇದನ್ನು ಒಡ್ಡಿಕೊಂಡು ಹೋದ್ರೆ ಖಂಡಿತ ಚೆನ್ನಾಗಿ ಬೆಳೀತದೆ. ಆಮೇಲೆ ಇದು ಒಂದು ರೂಟ್ ಪ್ಯಾರಾಸೈಟ್ ಅಂತ ಹೇಳ್ತೀವಿ, ಸೆಮಿ ಪ್ಯಾರಾಸೈಟ್ ಅಂತ. ಇದರ ಶ್ರೀಗಂಧದ ಬೇರುಗಳು ಮತ್ತೆ ಬೇರೆ ಮರಗಿಡಗಳ ಬೇರುಗಳೊಡನೆ ಸೇರಿ ಅಲ್ಲಿ ಒಂದು ಆಸ್ಟೋರಿಯಾ ಅಂತ ಹೇಳಿ ಕರಿತೀವಿ, ಆ ಬೇರೆ ಮರದ ಅತಿಥೇಯ ಹೋಸ್ಟ್ ಪ್ಲಾಂಟ್ ಇಂದ ಇದು ನೀರು ನ್ಯೂಟ್ರಿಯೆಂಟ್ಸ್ ಅನ್ನ ತೆಗೆದುಕೊಂಡು ಬೆಳೆಯುತ್ತೆ. ಮತ್ತೆ ಈಗ ಏನಾಗುತ್ತೆ, ಬೇಗ ಕಟ್ ಮಾಡಬಹುದು. ಇದು 7 ವರ್ಷಗಳ ನಂತರ ಆ ಚೇಗ್ ಬರ್ತದೆ, ಚೇಗಿದ್ರೆ ಮಾತ್ರ ಮರದ ಬೆಲೆ, ಇಲ್ಲದೆ ಇದ್ರೆ ಇಲ್ಲ. ಅದನ್ನ 25-30 years ಇದ್ರೆ ಚೆನ್ನಾಗಿ ಬರ್ತದೆ, ಕನಿಷ್ಠ 20 years ಬೆಳಿಬೇಕು ಮರ. ಜೊತೆಗೆ ಈ ಒಂದು ಅದರ ಏನು ಎದೆ ಮಟ್ಟದ ಸುತ್ತಳತೆಯನ್ನು ನೋಡಿದಾಗ ಅದು 45 cm ಕಡಿಮೆ ಇಲ್ಲದಾಗೆ, 60-80 cm ಇನ್ನು ಮರಗಳು ಬೆಳೆದಿದ್ದಿದೆ. 3-8 feet ಸುತ್ತಳತೆ ಇದ್ದ ಮರಗಳು ನಾವಂತೂ ನೋಡ್ಲಿಲ್ಲ, ಇದ್ದು ಅಂತೇಳಿ ಉಲ್ಲೇಖ ಮಾಡಿದ್ದಾರೆ, ಬೆಳೆಯುತ್ತೆ. ಸೊ ಹಾಗಾಗಿ ಅಷ್ಟು ವರ್ಷಗಳು ಕಾಯಬೇಕಾಗ್ತದೆ. ಇದು ಸುದೀರ್ಘ ಬೆಳೆ ಆದ್ರಿಂದ ರೈತ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಇದೊಂದನ್ನೇ ಹೆಚ್ಚಿಗೆ ಜಮೀನಿದ್ದವರು ಅಥವಾ ಜಮೀನಿನ ಕೆಲವು ಭಾಗವನ್ನ ಅಥವಾ ಜಮೀನಿನ ಸುತ್ತ ಮಾರ್ಜಿನ್ನಲ್ಲಿ ಇದನ್ನ ಬೆಳೆಸ್ಕೊಳ್ಬಹುದು. ಇನ್ನು ಪ್ಲಾಂಟೇಶನ್ ತರನೇ ಕೂಡ ಇದನ್ನ ಮಾಡಬಹುದು. ಜೊತೆಗೆ ಬೇರೆ ಬೇರೆ ಬೆಳೆ ಹಾಕುವ ಬೇರೆ ಬೆಳೆ, ಇದು ಅಂತರ ಎಷ್ಟಾದ್ರೂ ಇಡಬಹುದು. ಇದು ಸಣ್ಣ ಮರ ಆಗ್ತದೆ, ಮೀಡಿಯಂ ಸೈಜ್ ಆಗ್ತದೆ, 5 ಮೀಟರ್ ಇದ್ರೆ ಸಾಕಾಗ್ತದೆ ಅನ್ನೋದು, 10 ಅಡಿ ಇದ್ರೂ ಸಾಕಾಗ್ತದೆ. ಅವರಿಗೆ ಕೃಷಿಯನ್ನ ಅಂದ್ರೆ ಪ್ರತಿ ವರ್ಷ ಪ್ರತಿ ಋತುಮಾನದ ಸೀಸನ್ ನಲ್ಲಿ ಬೇರೆ ಬೆಳೆಗಳು ಬೆಳೆಯುವಾಗ ಇಟ್ಕೊಂಡು ಇದನ್ನ ಲೈನ್ ನಲ್ಲಿ ಹಾಕಿಕೊಂಡು ಅದರ ಈ ಕೃಷಿ ಏನು ಬೆಳೆಗಳಿಗೆ ನಾವು ಇದು ಕೊಡ್ತೇವೆ, ನೀರು ಗೊಬ್ಬರ ಇದು ಕೊಡ್ತೇವೆ, ಅದು ಕೂಡ ಇದಕ್ಕೆ ಸಹಕಾರಿ ಆಗ್ತದೆ, ಗಿಡ ಬೆಳ್ಕೊಂಡು ಹೋಗ್ತದೆ. ಒಂದು ಅಂದಾಜಿನ ಪ್ರಕಾರ 20 ವರ್ಷ ಬೆಳೆಸಿದ್ರೆ ಅದರ ಏನು ಬೆಲೆಯನ್ನೇ 1 ಕೋಟಿಯಿಂದ 3 ಕೋಟಿವರೆಗೆ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇದೆ. ಅದರಲ್ಲಿ 75 ಲಕ್ಷ ಖರ್ಚು ಬರಬಹುದು ಅಂತ ಒಂದು ಅಂದಾಜು ಮಾಡಿದ್ದಾರೆ. ನುಕ್ಸಾನ ಏನಾಗುವುದಿಲ್ಲ. ಮಧ್ಯ ಬೆಳೆ ಇಂಟರ್ಮೀಡಿಯೇಟ್ ಬೆಳೆಗಳು ಏನಿದೆ ಅಂತರ ಬೆಳೆಗಳನ್ನ ತೆಗೆದುಕೊಂಡು ಇದನ್ನು ಕೂಡ ಬೆಳೆಯಬಹುದು ರೈತರು. ಮತ್ತೆ ಅವಕಾಶ ಇದೆ, ಒಂದು ಹೆದರಿಕೆ ಬೇಕಾಗಿಲ್ಲ, ಎಲ್ಲರೂ ಬೆಳೆಯಬಹುದು. ಈ ನಗರದಲ್ಲಿ ಇರ್ತಕ್ಕಂಥವ್ರು ಮನೆಗೆ 4 ಗಿಡ ಶ್ರೀಗಂಧದ ಗಿಡಗಳನ್ನ ಖಂಡಿತ ಹಾಕಿಕೊಳ್ಬಹುದು. ಅಲ್ಲಿ ಹಾಕಿದ್ರೆ ಅವರಿಗೆ ಮನೆಗೆ ಕೋಗಿಲೆ ಬರ್ತದೆ, ಬೆಳಿಗ್ಗೆ ಎದ್ದು ಕೋಗಿಲೆಯ ಇಂಪಾದ ಒಂದು ಗಾನವನ್ನ ಕೇಳಬಹುದು. ಹಣ್ಣಿನ ಕಾಲದಲ್ಲಂತೂ ಸಾಕಷ್ಟು ಕೋಗಿಲೆಗಳು ಅಲ್ಲಿ ಬರ್ತವೆ. ಅದೇ ರೀತಿ ರೈತರ ಜಮೀನಿನಲ್ಲಿ ಹಾಕಬಹುದು, ಯಾವುದೇ ಜಮೀನಿನಲ್ಲಿ. ಈಗ ಅರಣ್ಯ ಇಲಾಖೆ ಕೂಡ ಸಿರಿಚಂದನ ಯೋಜನೆಯಲ್ಲಿ ಸಾಕಷ್ಟು ಅವನತಿ ಹೊಂದಿದ್ದ ಫಾರೆಸ್ಟ್ ಈ ತರ ಏನಿದೆ ಅದರಲ್ಲೂ ಕೂಡ ಬೆಳೆಸ್ತಾ ಇದ್ದಾರೆ. ಇದು ಒಂದು ಉತ್ತಮವಾದ ಮರ, ಇದು ನಮ್ಮ ಹೆರಿಟೇಜ್ ಮರ ಅಂತಾನೆ ಹೇಳಬೇಕು, ಪರಂಪರೆಯ ಮರ. ಇದನ್ನು ಬೆಳೆಸುವುದರಿಂದ ರೈತರಿಗೆ ಅಲ್ಲ, ಎಲ್ಲಾ ವರ್ಗದ ಜನರಿಗೆ, ಗುಡಿಗಾರರಿಗೆ, ದೇವಸ್ಥಾನಕ್ಕೆ ಈ ಎಣ್ಣೆಯನ್ನು ಉಪಯೋಗಿಸ್ತಾರಲ್ಲ, ಎಣ್ಣೆ ಅಂದ್ರೆ ಸ್ಯಾಂಡಲ್ವುಡ್ ಆಯಿಲ್, ಸೆಂಟು, ಅಫ್ತಾರು, ಪರಿಮಳ, ಈ ಅರೋಮಾ ಇರತಕ್ಕಂಥದ್ದು ಪ್ರಪಂಚದ ಎಲ್ಲ ವರ್ಗದ ಜನರಿಗೆ ಇದು ಬೇಕಾಗಿದೆ. ರಿಲಿಜಿಯಸ್ ಪರ್ಪಸ್ಗೂ ಕೂಡ ಬೇಕಾಗಿದೆ, ಅದರಿಂದ ಇದನ್ನ ಬೆಳೆಸಬೇಕು. ಅಣ್ಣಯ್ಯನವರ ನಿಮ್ಮ ಪ್ರಯೋಗಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಮಂಡ್ಯದ ಹತ್ರ ತಾವು ನಡೆಸಿರುವಂತಹ ಒಂದಷ್ಟು ಪ್ರಯೋಗಗಳು. ಮಂಡ್ಯನೂ ಕೂಡ ಮೊದಲು ಜುಲೈ 1, 1939 ಮೊದಲು ಅದು ಮೈಸೂರೇನೆ, ಮೈಸೂರು ಜಿಲ್ಲೆಯ ಭಾಗವಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು, ನಂತರ ವಿಶ್ವೇಶ್ವರಯ್ಯನವರು, ಸರ್ ಮಿರ್ಜಾ ಇಸ್ಮಾಯಿಲ್ ಇವರೆಲ್ಲರ ಕೊಡುಗೆಯಿಂದಾಗಿ ನಮಗೆ ಕೃಷ್ಣರಾಜ ಸಾಗರ ಏನ್ ಬಂತು, ಎಲ್ಲರೂ ಭತ್ತ ಕಬ್ಬಿಗೆ ಹರಿದ್ಬಿಟ್ರು. ಭತ್ತ ಕಬ್ಬು ಬಿಟ್ಟು ಬೇರೇನಿಲ್ಲ. ಈಗ ಸ್ವಲ್ಪ ತೆಂಗು ಇದೆ, ಈಗ 2 ವರ್ಷ ಬರ ಬಂದಿದ್ರಿಂದ ಈಗ ಸ್ವಲ್ಪ ಬುದ್ಧಿ ಕಲಿತು ಬೇರೆ ಬೇರೆ ಬೆಳೆಯನ್ನ ಬೆಳೀತಿದ್ದಾರೆ. ಮತ್ತೆ ನಾವು 35 ವರ್ಷ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ ಬಂದು ಅದನ್ ಮಾಡಿ ಇದನ್ ಮಾಡಿ ನಾನು ಕೃಷಿ ಪದವೀಧರ ಹೇಳಿದ್ರೆ ಅವರು ಕೇಳುವ ನಿಟ್ಟಿನಲ್ಲಿ ಇರೋದಿಲ್ಲ. ಅದರ ಬದಲು ನಾವೇ ಒಂದು ಪ್ರಾಯೋಗಿಕವಾಗಿ ಯಾಕೆ ಮಾಡಬಾರದು ಅಂತ ಹೇಳಿ, ಅಂದ್ರೆ ಈಗ ಮರಗಳನ್ನ ಬೆಳೀರಿ, ಟೀಕ್ ಮರ ಬೆಳೀರಿ, ಹೆಬ್ಬೇವು ಬೆಳೀರಿ ಅಂತ ಹೇಳಿದ್ರೆ ಅಯ್ಯೋ ಅದನ್ನು ಕಟ್ ಮಾಡಬೇಕಾದ್ರೆ 20 ವರ್ಷ, 100 ಕಾಯ್ದೆ ಕಾನೂನುಗಳು ಇರ್ತವೆ, ನಾವು ಏನ್ ಮಾಡೋದು ಬೆಳೆದು 8 ವರ್ಷದವರೆಗೆ ನಾವು ಏನ್ ಮಾಡೋಣ. ಈಗ ಅದಕ್ಕೆ ನಾವು ಏನ್ ಮಾಡಿದ್ವಿ, ಈ ಟೀಕ್ ಮಧ್ಯ ಈ ಪಪ್ಪಾಯ ಇನ್ನೊಂದು ಪ್ಲಾಟ್ನಲ್ಲಿ ಟೀಕ್ ಮಧ್ಯ ನುಗ್ಗಿ ಒಂದು ಲೈನ್ನಲ್ಲಿ ಪಟಾವಡ್ತು ಕೆಂಪು ಮಣ್ಣು ಇದ್ದ ಕಡೆ. ಕಪ್ಪು ಮಣ್ಣು ಇರೋ ಭೂಮಿನಲ್ಲಿ ಇದೇ ಹೆಬ್ಬೇವು ನುಗ್ಗೆ, ಜೊತೆಗೆ ಈ 2 ಪಟಗಳ ಮಧ್ಯೆ 10 ಅಡಿ 10 ಅಡಿ ಅಂತರ ಇತ್ತು ಟ್ರ್ಯಾಕ್ಟರ್ ಓಡಾಡೋ ರೀತಿ, ಅವುಗಳ ಮಧ್ಯೆ ಈ ಕೆಂಪು ಮಣ್ಣು ಇರುವ ಕಡೆ ಈ ಹುರುಳಿ, ಅಲಸಂದೆ ಈ ತರದ್ದು, ಮತ್ತೆ ಆ ಪಟಗಳಲ್ಲೇ ಚಿಲ್ಲೀಸ್ ಮೆಣಸಿನಕಾಯಿ, ಅದು ಹಸಿ ಮೆಣಸಿನಕಾಯಿನಾದ್ರೂ ತಗೋಬಹುದು, ಕೊನೆ ಒಣಗಿದ್ ತಗೊಳ್ಬಹುದು. ದೆನ್ ಇದರಲ್ಲಿ ಕಪ್ಪು ಭೂಮಿ ಇದ್ದ ಕಡೆ 2 ಲೈನಿನ ಮಧ್ಯ ಕೊತ್ತಂಬರಿ ಹಾಗೂ ಬೆಂಗಾಲ್ ಗ್ರಾಮ್ ಕಡಲೆ. ಇದು ಬೆಂಗಾಲ್ ಗ್ರಾಮ್ ಮತ್ತೆ ಕೊತ್ತಂಬರಿ ಈ ಅಕ್ಟೋಬರ್ ಕೊನೆಯಲ್ಲಿ ಏನಾದ್ರೂ ಬಿತ್ತನೆ ಮಾಡಿ 1 ಮಳೆ ಸಿಕ್ಕಿ ಅದು ಜರ್ಮಿನೇಟ್ ಆಗ್ಬಿಟ್ರೆ ನಂತರ ಈ ಏನು ಮಿಸ್ಟ್ ಬೀಳುತ್ತಲ್ಲ ಮಂಜು, ಅದರಲ್ಲೇ ಅದು ಬೆಳ್ಕೊಂಡು ಬಿಡ್ತದೆ. ಸೊ ಹಾಗಾಗಿ ನಾವು ನೆಟ್ಟ ಮೇಲೆ ಈ ಮೊದಲು ಹುರುಳಿ, ಈ ಕೊತ್ತಂಬರಿ ಹಾಗೆ ಬೆಂಗಾಲ್ ಗ್ರಾಮ್ ಇವು 3-4 ತಿಂಗಳ ಅವಧಿಯಲ್ಲಿ ರೈತನಿಗೆ ಒಂದು ಇದನ್ನು ಕೊಟ್ಟು, ನಂತರ 1-8 ತಿಂಗಳಾದ್ಮೇಲೆ ಈ ಪಪ್ಪಾಯ ಬಿಡ್ಲಿಕ್ಕೆ ಶುರು ಮಾಡುತ್ತೆ, 1.5 ವರ್ಷದವರೆಗೂ ಇರುತ್ತೆ. ದೆನ್ ನುಗ್ಗೆ ಬಿಡ್ಲಿಕ್ಕೆ ಶುರುವಾಗ್ತದೆ, ಇದು ಆದಾಯ ಬರ್ತದೆ, ಜೊತೆಗೆ ಮೆಣಸಿನಕಾಯಿ. ನೆಕ್ಸ್ಟ್ ಇನ್ನು ಮುಂದಕ್ಕೆ ಆ ಮರಗಳ ಆದ್ಮೇಲೆ ಈ ಟೀಕ್ ಇದಕ್ಕೆ ಏನಾದ್ರೂ ಮೆಣಸಿನ ಬಳ್ಳಿಯನ್ನ ಅಬ್ಬಿಸಬಹುದೇ ಅನ್ನೋದು ನೋಡ್ತಾ ಇದ್ದೆ. ಜೊತೆಗೆ ಈಗೇನು ನಾವು ಆ ರಿಡ್ಜಸ್ ಫಾರ್ಮ್ ಮಾಡಿದೀವಿ, ಪಟ ಕಟ್ಟಿದ್ದೇವೆ, ಅದರಲ್ಲಿ ಈ ಸ್ಯಾಂಡಲ್ ಬೀಜಗಳ ಬಿತ್ತನೆ ಮಾಡ್ತಾ ಇದ್ವಿ. ಬೀಜ ಬಿತ್ತನೆ ಮಾಡಿದ್ರು ಅದು ಬರ್ತದೆ. ಮತ್ತೆ ಏನಾಗ್ತದೆ, ಇಂಟೆನ್ಸಿವ್ ಒಂದು ಪ್ಲಾಂಟೇಶನ್ ಮಾಡಬೇಕಾದ್ರೆ ಅದನ್ನ ಬ್ಯಾಗ್ನಲ್ಲಿ ಬೆಳೆಸಿ ಸ್ವಲ್ಪ 1 ಅಡಿ ಅಷ್ಟು ಎತ್ತರದಲ್ಲಿರ್ತಕ್ಕಂತ ಗಿಡವನ್ನ ಬೆಳೆಸಿದ್ರೆ ಜೊತೆಗೆ ಅದಕ್ಕೊಂದು ಓಸ್ ಪ್ಲಾಂಟ್ ಕೂಡ ಆಗ್ಬೇಕು, ತೊಗರಿ ಇರ್ಬೋದು ಜೊತೆಗೆ ನೆಲ್ಲಿ ಇರ್ಬೋದು ಅಥವಾ ನ್ಯಾಚುರಲ್ ಆಗಿ ಅಲ್ಲಿ ಪಕ್ಕ ಪಕ್ಕದಲ್ಲಿ ಯಾವ್ದಿರ್ತದೆ ಅದಕ್ಕೆ ಆಸ್ಟೋರಿಯಲ್ ಕನೆಕ್ಷನ್ ಅದು ತಗೊಳ್ತದೆ. ಇನಿಷಿಯಲ್ ಸ್ಟೇಜ್ನಲ್ಲಿ ಬೇಕು, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇಂತಹ ಒಂದು ಅಗ್ರಿ ಆರ್ಟಿ ಸಿಲ್ವಿಕಲ್ಚರ್ ಅಂದ್ರೆ ಕೃಷಿ ತೋಟಗಾರಿಕೆ ಅರಣ್ಯ ಮರಗಿಡಗಳನ್ನ ಒಟ್ಟೊಟ್ಟಿಗೆ ಬೆಳೆದು ಅದರಿಂದ ರೈತ ಯಾವಾಗಲೂ ಒಂದು ಅದರಿಂದ ವರಮಾನ ಬರುವಂತೆ ಮಾಡಿಕೊಂಡು ಮರಗಳನ್ನ ಜಾಸ್ತಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈಗ ನಮ್ಮ ಪರಿಸರದಲ್ಲಿ ನಮ್ಮ ಅರಣ್ಯ ನೀತಿಯ ಪ್ರಕಾರ ಮೂರನೇ ಒಂದು ಭೌಗೋಳಿಕ ಭಾಗ ಅರಣ್ಯ ಇರಬೇಕು, ಮರಗಿಡಗಳಿಂದ ಕೂಡಿರಬೇಕು ಅಂತ ಇದೆ. ನಮ್ಮಲ್ಲಿರ್ತಕ್ಕಂಥದ್ದು ಸಮೇರ್ ಬಿಟ್ವೀನ್ ಒಂದು 22-23% ಅದು ಶೇಕಡ, ಕರ್ನಾಟಕದಲ್ಲೂ ಅಷ್ಟೇ ಭಾರತದ ಲೆವೆಲ್ನಲ್ಲೂ 21 ಬರ್ತದೆ. ಇನ್ನಾದ್ರೂ ಒಳಗಡೆ ಇರೋ ತಗೊಂಡ್ರೆ ಮರಗಿಡಗಳು ಇರತಕ್ಕಂಥ ಜಾಗ ಇನ್ನೂ ಕಡಿಮೆ ಇದೆ. ಮತ್ತೆ ಇದನ್ನು ವಿಸ್ತರಣೆ ಮಾಡೋಕ್ಕಾಗಲ್ಲ, ಗವರ್ಮೆಂಟ್ ಜಾಗಗಳು ಸರ್ಕಾರಿ ಭೂಮಿಗಳು ಇವತ್ತು ಇಲ್ಲ, ಅಲಭ್ಯ. ಇರೋದು ರೈತರ ಜಮೀನಿಗೆ ಹೋಗಬೇಕು, ಅಲ್ಲೇ ಮರಗಿಡಗಳನ್ನ ಬೆಳಿಬೇಕು ಅಂತ. ಈ ಪರಿಸರದ ದೃಷ್ಟಿಯಿಂದ ಇಟ್ಟುಕೊಂಡ್ರೂ ಕೂಡ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಏನ್ ಹೇಳ್ತೀವಿ, ಇನ್ ಮುಂದಕ್ಕೆ ಬರಬಹುದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಷ್ಟು ಮರ ಬೆಳೆಸಿದರೆ ಅವನಿಗೆ ಒಂದು ಸಬ್ಸಿಡಿ ಸಿಗುತ್ತೆ. ಆ ಮರಗಳಿಂದ ಬಿಡ್ತಕ್ಕಂತ ಒಂದು ಆಮ್ಲಜನಕ ಏನಿದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು, ಒಂದು ಅಲ್ಲಿಯ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇದು ಈ ಗಂಧದ ಮರದಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಡ್ರೈ ಎವರ್ಗ್ರೀನ್ ಸ್ಪೀಸೀಸ್ ಅಂದ್ರೆ ವರ್ಷ ಪೂರ್ತಿ ಹಸಿರಾಗಿರ್ತದೆ. ವರ್ಷ ಪೂರ್ತಿ ಈ ಹಸಿರು ಎಲೆಗಳಿಂದ ತುಂಬಿ ತುಳುಕ್ತಾ ಇರ್ತದೆ. ಹಸಿರು ಎಲೆ ಅಷ್ಟೊಂದು ಇದೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಆಕ್ಸಿಜನ್ ನಮಗೆ ಬಿಟ್ಟುಕೊಡ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ತದೆ. ಹಾಗಾಗಿ ಇವತ್ತೇನು ಫ್ಯಾಕ್ಟರಿಗಳು ಅಥವಾ ವಾಹನಗಳು ಹೆಚ್ಚಿಗೆ ಆಗ್ತಾ ಇದಾವೆ, ಕಾರ್ಬನ್ ಡೈಆಕ್ಸೈಡ್ ಬೇರೆ ಬೇರೆ ಎಲ್ಲ ಇದಿದೆ, ಈ ಮರಗಿಡಗಳನ್ನು ಹೀರ್ಕೊಳ್ತಕ್ಕಂಥದ್ದು, ಅದರಲ್ಲಿ ಗಂಧದ ಮರ ಬಹಳ ಉಪಯುಕ್ತವಾದ ಮರ ಆಗ್ತದೆ. ಅಲ್ಲ, ಇದು ರೈತನಿಗೆ ಒಂದು ಮಾದರಿ ಯಾವ ರೀತಿ ಆಗಬಲ್ಲದು ಸರ್? ಈಗ ಬಹಳಷ್ಟು ಜನ ನಮ್ಮಲ್ಲಿ ಸಣ್ಣ ಮತ್ತೆ ಅತಿ ಸಣ್ಣ ಕೃಷಿಕರೇ ಜಾಸ್ತಿ. ಈಗ ಅವ್ರಿಗೆ ನಾವೇನಾದ್ರೂ ಮರ ನೆಡಿ ಅಂದ್ರೆ, ಸ್ವಾಮಿ ಇರೋದೇ 1/2 ಎಕರೆ ಜಮೀನು ಇಲ್ಲ 1 ಎಕರೆ ಜಮೀನು, ಅದರಲ್ಲಿ ಮರ ಗಿಡ ನೆಟ್ಕೋಬಿಟ್ಟು ನಾನೇನ್ ಮಾಡ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ನಾವು ಗಂಧವನ್ನ ಬೆಳೀರಿ ಅಂತ ಹೇಳಿದಾಗ 50 ಎಕರೆ 10 ಎಕರೆ 20 ಎಕರೆ ಇರೋರು ಎಲ್ಲೋ ಒಂದ್ ಮೂಲೆನಲ್ಲಿ ಹಾಕೊಂಡ್ಬಿಡ್ಬೋದು. ಈ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಇದು ಒಂದು ಮಾದರಿ ಆಗಬಹುದು ಅಂತ ತಮ್ಗನ್ಸುತ್ತೆ ಅಂತ. ಖಂಡಿತ, ಇದು ಬಹಳ ದೊಡ್ಡ ಮರ ಅಲ್ಲ, ಸಾಗುವಾನಿ ಮರದ ತರ ಆಗ್ಲಿ ಹೆಬ್ಬೇವು ಮರದ ತರ ಆಗ್ಲಿ ದೊಡ್ಡದಾಗುತ್ತಕ್ಕಂತಲ್ಲ, ಒಂದು ಮಧ್ಯಮ ಒಂದು ಕ್ರೌನ್ ಇರ್ತಕ್ಕಂತ ಒಂದು ಮರ ಇರ್ತದೆ. ಇದರಲ್ಲಿ ಅವ್ರು ಏನ್ ಮಾಡಬಹುದು, ಈ ಕೃಷಿ ತೋಟಗಾರಿಕೆ ಅರಣ್ಯ ಅಂತ ಹೇಳದ್ನಲ್ಲ, ಆ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಕೃಷಿ ಬೆಳೆಯನ್ನ ತೆಗೆಯದೆ ಅಂದ್ರೆ ಬೆಳೆಯನ್ನು ಬಿಟ್ಟು ಬಿಡದೆ ಅದನ್ನೂ ಇಟ್ಕೊಂಡು ಈ ಗಿಡಗಳನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಅದ ಅಂಚಿನಲ್ಲಿ ಹಾಕಿ, ಬದುಗಳ ಮೇಲೆ ಹಾಕಿ, ಮತ್ತೆ ಇಡೀ 1/2 ಎಕರೆ ಇರಲಿ 1 ಎಕರೆ ಇರಲಿ, ಈಗ ಉಳುಮೆ ಮಾಡ್ಲಿಕ್ಕೆ ಆ ಗಿಡಗಳ ಅಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಜಾಗ ಅಷ್ಟು ಬಿಟ್ಕೊಳ್ಳಿ, ಇನ್ನು ಉಳಿದ್ರಲ್ಲಿ ಒಂದ್ ಲೈನ್ ಸ್ಯಾಂಡಲ್ ವುಡ್ ಹಾಕಿ, ಇಲ್ದಿದ್ರೆ ಅಲ್ಲೊಂದೀಗ ಒಂದು ಮೆದೆ ಹಾಕಿರ್ತಾನೆ ಹುಲ್ಲಿನ ಮೆದೆ, ಒಂದು ಸಣ್ಣ ಒಂದು 1/2 ಗುಂಟೆ, 1/2 ಗುಂಟೆನಲ್ಲಿ ಒಂದು ಉಡ್ಲಾಟ್ ಅಂತ ಹೇಳ್ತೀವಲ್ಲ ಆತರ ಮರಗಿಡಗಳನ್ನ ಬೆಳೀರಿ, ಅಂಚಿನಲ್ಲಿ ಬೆಳೀರಿ, ಹೀಗೆಲ್ಲಾದ್ರೂ ಬೆಳಿಬಹುದು. ಅಂದ್ರೆ ನಾವ್ ಹೇಳೋದೀಗ ಏನು ಆಹಾರ ಧಾನ್ಯಗಳು ಅಥವಾ ಹಸು ಕರುಗಳಿಗೆ ಏನ್ ಬೇಕೋ ಮೇವಿನ ಬೆಳೆಗಳು ಅದನ್ನು ಬೆಳ್ಕೊಳ್ತಾ ಇರಿ, ಅದ್ರ ಜೊತೆಗೆ ಇದನ್ನ ಬೆಳೀರಿ, ಜೊತೆ ಜೊತೆಯಲ್ಲಿ ಬೆಳಿಬು. ಬೇರೆ ಏನಾಗ್ತದೆ, ಇದ್ರ ಎಲೆಗಳು ಕೂಡ ಇದೆಯಲ್ಲ, ಸ್ವಲ್ಪ ಮಟ್ಟಿಗೆ ಬುಡಭಾಗದ ಎಲೆಗಳನ್ನ ತೆಗಿಬಹುದು. ಅದು ಮೇಕೆಗಳಿಗೆ ಒಳ್ಳೆ ಮೇವು, ಒಳ್ಳೆ ಫಾಡರ್ ಇದು. ಇವನ್ ಎಬ್ಬೆವು ಕೂಡ ಒಳ್ಳೆ ಫಾಡರು. ಬೇರೆ ಮರಗಳ ಜೊತೆ ಹೊಂದ್ಕೊಳತ್ತಾ ಸರ್? ಇದು ಹೊಂದ್ಕೊಳ್ಳುತ್ತೆ. ನಾವು ನರ್ಸರಿನಲ್ಲೇ ತೊಗರಿ ಬೀಜ ಹಾಕ್ತೀವಿ ಅದ್ರ ಜೊತೆಗೆ. ಈಗ ಏನಾಗ್ತದೆ, ಒಂದು ಲೈನ್ ನಲ್ಲಿ ಶ್ರೀಗಂಧ ಹಾಕಿದ್ರೆ ಪಕ್ಕದಲ್ಲಿ ಇನ್ನೊಂದು ಲೈನ್ ಹೋಸ್ಟ್ ಪ್ಲಾಂಟ್ ಬರಬೇಕು, ಮತ್ತೆ ಬೇರೆ ಮರಗಿಡಗಳಿದ್ರೆ ತಾನು ತಾನಾಗಿ ಅದು ಹುಡುಕೊಳ್ಳುತ್ತೆ, ಹಾಗಾಗಿ ಬರುತ್ತೆ. ಬಟ್ ಲೈಟ್ ಡಿಮ್ಯಾಂಡ್, ಹೆಚ್ಚಿನ ಲೈಟ್ ಬೆಳಕು ಬೇಕಾಗ್ತದೆ, ನೆರಳಿನಲ್ಲಿ ಬೆಳೆಯುವುದು ಸ್ವಲ್ಪ ಕಷ್ಟ ಆಗ್ಬಹುದು. ಮತ್ತೆ ಈ ಚೇಗು ಇದೆಯಲ್ಲ, ಈಗ ನಾವು ಶೃಂಗೇರಿನಲ್ಲೂ ನೋಡಬಹುದು, ಸೆಮಿ ಮಲ್ನಾಡಿನಲ್ಲೂ ನೋಡಬಹುದು, ಕೋಲಾರದ ಮುಳುಬಾಗಲಿನಲ್ಲೂ ನೋಡಬಹುದು ಗಂಧದ ಮರಗಳನ್ನ. ಆದ್ರೆ ಈ ಹೆಚ್ಚು ತುಂಬಾ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಮತ್ತೆ ಹೆಚ್ಚು ನೀರು ಸಿಗ್ತಕ್ಕಂಥದ್ದು ನೀರಾವರಿ ಇದರಲ್ಲಿ ಮರ ಚೆನ್ನಾಗಿ ಬೆಳೆಯುತ್ತೆ, ರೋಬಸ್ಟ್ ಆಗಿ ಬೆಳೆಯುತ್ತೆ, ಹೆಚ್ಚಿನ ಎಲೆಗಳು ಮತ್ತೆ ಬಹಳ ಸಮೃದ್ಧವಾಗಿ ಕಾಣಿಸುತ್ತೆ, ಅದರ ಸುತ್ತಳತೆನೂ ಕೂಡ ಎದೆ ಮಟ್ಟದಲ್ಲಿ ಹೆಚ್ಚಿಗೆ ಕಾಣಿಸುತ್ತೆ. ಆದ್ರೆ ಅದು ಕುಯ್ತ ಮಾಡಿ ನೋಡಿದಾಗ ಅದರಲ್ಲಿ ಬಿಳಿ ಮರ ಜಾಸ್ತಿ ಇರ್ತದೆ. ಇದು ಬಹಳ ಮುಖ್ಯ. ಮತ್ತೆ ಇದು ಈ ಜೆನೆಟಿಕ್ ಡಿಫರೆನ್ಸ್ ತುಂಬಾ ಇದೆ, ವೇರಿಯೇಷನ್ಸ್ ಇದರಲ್ಲಿ. ಅದರಿಂದ ಉತ್ತಮವಾದ ಅದನ್ನ ಆಯ್ಕೆ ಮಾಡಿದ ಪ್ರದೇಶಗಳಲ್ಲಿ, ಈ ಒಣಭೂಮಿಗಳ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಮಲ್ನಾಡು ಸೆಮಿ ಮಲ್ನಾಡು, ಈ ಕಡೆ ಬಯಲ್ನಾಡು ಇದೆಯಲ್ಲ, ಈ ಹಳೆ ಮೈಸೂರಿನ ಬಯಲುಸೀಮೆ ಜಾಗ ಇದೆಯಲ್ಲ, ಇಲ್ಲಿ ಈ ಕಲ್ಲು ಮಿಶ್ರಿತ ಕೆಂಪು ಮಣ್ಣು ಈ ರೀತಿ ಇದೆ ನೋಡಿ, ಡ್ರೈಲ್ಯಾಂಡ್ ಅಂತದ್ರಲ್ಲಿ ಖುಷ್ಕಿ ಭೂಮಿಯಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಅದರಲ್ಲಿ ಬಂದಂತ ಮರದಿಂದ ಬಂದಂತ ಚೇಗು ಜಾಸ್ತಿ ಇರ್ತದೆ, ಉತ್ತಮವಾಗಿರ್ತದೆ, ಎಣ್ಣೆ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಹೆಚ್ಚಿಗೆ ನೀರು ಕೊಟ್ಟು ಗೊಬ್ಬರ ಕೊಟ್ಟು ಇದು ಲಕ್ಸೂರಿಯಸ್ ಆಗಿ ಬೆಳೆಸಿದ್ರೆ ನಾಟಿ ಕೋಳಿ ಬದಲು ಬ್ರಾಯ್ಲರ್ ಕೋಳಿನೋ, ಇಲ್ಲ ಅಂದ್ರೆ ನಮ್ಮ ಅಮೃತ ಮಹಲ್ ಅಥವಾ ಹಳ್ಳಿಕಾರ ಹಸು ಬದಲು ಸಿಂಧಿ ಹಸು ತರನೋ ಬೆಳೆದ್ಬಿಟ್ಟಾಗ ಏನಾಗ್ತದೆ, ಬರೀ ಸ್ಯಾಫ್ ವುಡ್ ಬರ್ತದೆ. ಅದು ತುಂಬಾನೇ ಮರ ಚೆನ್ನಾಗಿ ಬೆಳೆದ್ರೆ, ಬಟ್ ಆ ಮೂಲ ಉದ್ದೇಶ ಏನಿರ್ತದೆ, 20 ವರ್ಷ ಕಾದು ಬರೀ ಸ್ಯಾಪ್ ವುಡ್ ಮಾಡ್ಕೊಳ್ಳೋದು ಅದ್ರ ಪ್ರಯೋಜನ ಆಗುದಿಲ್ಲ. ಅದರಿಂದ ಒಂದು ಒಳ್ಳೆಯ ಸೋರ್ಸ್ ಇಂದ ಅದು ಅರಣ್ಯ ಇಲಾಖೆ ಬೆಳೆಸಲಿ ಅಥವಾ ನಮ್ಮ ಇವರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ನವರು ಗಿಡಗಳನ್ನು ಬೆಳೀಲಿ. ಮೂಲ ಬೀಜದ ಮೂಲವನ್ನ ಸರಿಯಾಗಿ ತಿಳಿದು ಬೀಜವನ್ನ ತಂದು ಗಿಡಗಳನ್ನು ಬೆಳೆಸಿ ರೈತರಿಗೆ ಕೊಡಬೇಕು. ರೈತರು ಕೂಡ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಇದು ಒಳ್ಳೆಯ ಜೆನೆಟಿಕಲಿ ಸುಪೀರಿಯರ್ ಸೀಡ್ಸ್ ಮರದಿಂದ ತಗೊಂಡು ಬಂದು ಬೆಳೆಸಿದ್ದಾರೆ, ಒಳ್ಳೆಯ ಗಿಡ ಇದು, ನನಗೆ ನನ್ನ ಮಕ್ಕಳಿಗೆ ಮುಂದೆ ಸಾಕುತ್ತೆ ಅನ್ನುವ ಒಂದು ಖಾತ್ರಿಯನ್ನ ಪಡಿಸಿಕೊಂಡು ಬೆಳೆಸಬೇಕು. ಬೀಜನೇ ಹಾಕೋದಾದ್ರೆ ಏನ್ ವಿಧಾನ ಸರ್? ಏನು ಬೇಕಾಗಿಲ್ಲ ಬೀಜ. ಈಗ ನೋಡಿ, ಈಗ ಅಷ್ಟೆಲ್ಲ ಇತ್ತು ಅಂತ ಹೇಳಿದ್ವಲ್ಲ, ಗಂಧಗಳು 1000 ಟನ್ ಗಟ್ಟಲೆ ಬೆಳೀತಿತ್ತು ಅಂತ ಹೇಳಿ, ಬರೀ ಈಗ ಹಾರ್ವೆಸ್ಟ್ ಮಾಡ್ಕೊಂಡು ತರೋದು ಮಾತ್ರ ನಮ್ಮದಾಗ್ತಾ ಇತ್ತು. ಆಗ ಯಾರು ಬೆಳೆಸ್ತಿದ್ರು? ಹಕ್ಕಿಗಳೇ, ಪಕ್ಷಿಗಳೇ. ಹಾಗಾಗಿ ಪಕ್ಷಿ ತಿಂದು ಆ ಬೀಜವನ್ನ ಹಾಕಿದ್ರೆ ಅದಕ್ಕೊಂದು ಮೊಳಕೆ ಕಡಿಯುವಷ್ಟು ಅಲ್ಲಿಯ ವಾತಾವರಣ ಸಿಕ್ಕಿದ್ರೆ ಮಣ್ಣು ಮತ್ತು ನೀರು ಬಂದ್ಬಿಡ್ತದೆ. ಇಲ್ಲಿ ಒಳ್ಳೆಯ ಮರಗಳಿಂದ ಬೀಜಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬಹುದು. ಅದು ಸಗಣಿ ಟ್ರೀಟ್ಮೆಂಟ್ ಇರಬಹುದು, ಹಾಟ್ ವಾಟರ್ ಟ್ರೀಟ್ಮೆಂಟ್ ಇರಬಹುದು, ಅಥವಾ ಹಾಗೆ ಹಾಕಿದ್ರು ಬರ್ತದೆ. ಈಗ ಪಟ ಮಾಡ್ತೀವಲ್ಲ, ಏನೋ ಬೆಳೆ ಇರ್ತದೆ, ಅಲ್ಲೇ ಡಿಬ್ಲಿಂಗ್ ಮಾಡಿದ್ರೆ ಸಾಕು. ಒಂದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಅಷ್ಟು ಕೆಳಗೆ ಹೋಗುವಾಗೆ ಅದು ಡಿಬ್ಲಿಂಗ್ ಮಾಡ್ಕೊಂಡು ಹೋದ್ರೆ ಸಾಕಷ್ಟು ಜರ್ಮಿನೇಷನ್ ಬರ್ತದೆ, ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದಾದ್ಮೇಲೆ ಅದನ್ನ ದನ ಕುರಿ ಇವುಗಳು ತುಳಿದಾಗೆ ತಿನ್ನದಾಗೆ ನೋಡಿಕೊಂಡು ಅದು ಸ್ವಲ್ಪ 1 ಅಡಿ 1.5 ಅಡಿ ಬರುವವರೆಗೆ ಸ್ವಲ್ಪ ಕೇರ್ ಮಾಡಿದ್ರೆ ತಾನೇ ತಾನಾಗಿ ಬೆಳ್ಕೊ. ಈಗ ಬೀಜ ಊರದ್ಮೇಲೆ ಅದ್ರ ಜೊತೆ ಏನಾದ್ರೂ ಬೀಜ ಹಾಕ್ಬೇಕಾಗತ್ತ? ಹಾಕಿದ್ರೆ ಒಳ್ಳೇದು. ಹಾಕಿ ಸರಳವಾಗಿ ತೊಗರಿ ಹಾಕಿ ಅದನ್ನ ಯಾವಾಗ ಬಂದ್ಬಿಡ್ತದೆ ಅಥವಾ ಕಟ್ ಮಾಡಬೇಕು. ಈ ಗಂಧದ ಗಿಡಕ್ಕೆ ತೊಂದರೆ ಆಗದಂಗೆ ಇದನ್ನ ಸೂಪರ್ ಸೀಡ್ ಮಾಡಿದಾಗೆ, ಈ ಅತಿಥಿ ಬಂದವನ್ನೇ ಮನೆಯವನ್ನು ಸೂಪರ್ ಸೀಡ್ ಮಾಡಿಬಿಡಬಾರ್ದು. ಹಾಗೆ ಅದನ್ನ ಕಟ್ ಮಾಡಿ ಬೆಳೆಸ್ತಾ ಹೋಗ್ಬೋದು, ಅದರಿಂದ ಸ್ವಲ್ಪ ಕಾಳು ಸಿಗಬಹುದು. ರಕ್ಷಣೆನೇ ಬಹಳ ಕಷ್ಟ. ಈಗ ನಮ್ಮಲ್ಲಿ ಏನಾಗ್ತದೆ, ಇದೊಂದು ಟ್ರೆಜರಿ, ಒಂದು ಗಂಧದ ಮರ ಇದೆ ಅಂತ ಹೇಳಿದ್ರಲ್ಲಿ ಅದು ಒಂದು ಇನ್ನು 100 ಕೆಜಿ 200 ಕೆಜಿ ಬರ್ತದೆ ಅಂತ ಹೇಳಿದ್ರು ಲಕ್ಷಾಂತರ ರೂಪಾಯಿ ಆಗ್ತದೆ. ದುಡ್ಡು ಎಲ್ಲಿದೆ ಅಂದ್ರೆ ಅಲ್ಲಿ ಕಣ್ಣು ಬಿಡುವುದು ಸಹಜ. ಸೊ ಹಾಗಾಗಿ ಇದು ತೆರೆದ ಜಾಗದಲ್ಲಿ ನಾವು ಬೆಳೆಯೋದ್ರಿಂದ ಕಳ್ಳಕಾಕರ ಕಾಟ ಬಹಳಷ್ಟಿದೆ. ಈಗ ಶ್ರೀಗಂಧದ ಬಗ್ಗೆ ಹಲವಾರು ಕಾರ್ಯಾಗಾರಗಳಾಗಿದೆ, ಅಲ್ಲಿ ರೈತರು ಬೆಳೆಸ್ತಿರ್ತಕ್ಕಂಥವ್ರು ಸಂಕಟ ಕೇಳಿದ್ರೆ ತಡ್ಕೊಳಕಾಗಲ್ಲ. ಈಗ ಹಿರಿಯೂರ್ ಹತ್ರ ಒಬ್ರು ರೈತರಿದ್ದಾರೆ, ಪ್ರಗತಿಪರ ರೈತರು, ರಘುನಾಥ್ ಅಂತ ಹೇಳಿ, ಅವರು ಬೆಳೆಸಿದ್ದಾರೆ ಸಾಕಷ್ಟು. ಈ ರೈನ್ಫೆಡ್ ಮಳೆ ಆಧಾರಿತ ಭೂಮಿಯಲ್ಲಿ ಅವರು ಬೆಳೆಸಿದ್ದಾರೆ, ಗಂಧ ಬೆಳೀತಾ ಇದೆ. ಮುಂದೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಇದೆ ಅವ್ರಿಗೆ, ಹೆಂಗೆ ರಕ್ಷಣೆ ಮಾಡಬೇಕು ಅಂತ ನಾನು ನೋಡಿದ್ದೇನೆ ಅದನ್ನ. ಇನ್ನು ಶಿವಮೊಗ್ಗದ ಮಂಡಿಗದ್ದೆ ಹತ್ರ ಅಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆದ್ರೂ ಅಡಿಕೆ ತೋಟದಲ್ಲಿ ಬೆಳೆದಿದೆ, ಅಡಿಕೆ ಮರದಂದೆ ಉದ್ದಕ್ಕೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಈಗ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದು, ಯುವಕ ಹೇಳ್ತಾನೆ ಅವನ ಹೆಂಡತಿ ಅವನ್ನ ಬಿಟ್ಟು ಹೋಗ್ಲಿಕ್ಕೆ ತಯಾರಿದಾಳಂತೆ. ಯಾಕೆ ಅಂದ್ರೆ, ಇಲ್ಲ ನೀವು ರಾತ್ರಿ ಆದ್ಮೇಲೆ ಮನೆ ಒಳಗಿರ್ಬೇಕು, ಇಲ್ಲ ನೀವು ಕೋವಿ ತಕೊಂಡು ಅಲ್ಲೇನೋ ಸದ್ದಾಯ್ತು ಅಂತ ರಾತ್ರಿ ಹೋದ್ರೆ ನಾನ್ ಬಿಟ್ಟು ನಮ್ಮ ಅಪ್ಪನ ಮನೆಗೆ ಹೋಗ್ತೇನೆ ಅಂತೇಳಿ. ಇದು ಸ್ಥಿತಿ. ಇವತ್ತು ಕಳ್ಳರು ಯಾವಾಗ ಕಟ್ ಮಾಡಿ ಹೋಗ್ಬಿಡ್ತಾರೋ ಅನ್ನುವ ಒಂದು ಇದೆ. ಅದಕ್ಕೇನೀಗ ಅದಕ್ಕೆ ಚಿಪ್ಸ್ ಅನ್ನ ಅಳವಡಿಸತಕ್ಕಂಥದ್ದು, ಮತ್ತೆ ಸೋಲಾರ್ ಇದೇನಿದೆ ಸುತ್ತ ಎಲೆಕ್ಟ್ರಿಕ್ ಅಥವಾ ಇದು ಸೋಲಾರ್ ಫೆನ್ಸ್ ಅನ್ನ ಹಾಕ್ತಕ್ಕಂಥದ್ದು, ಜೊತೆಗೆ CCTV ಕ್ಯಾಮರಾ ಅನ್ನ ಹಾಕ್ತಕ್ಕಂಥದ್ದು, ಹೀಗೆ ಹಲವಾರು ವೇಡಿಕೆಗಳಿವೆ. ಇವೆಲ್ಲ ಮಾಡಿದ್ರು ಕೂಡ ಒಂದು ಇದಿದೆ ವರ್ತ್ ಅಂತ ಹೇಳಿ, ಅಷ್ಟು ಮಾಡಿ ಬೆಳೆಸಿದ್ರೆ ಈ ಪ್ರೊಟೆಕ್ಷನ್ ನಿಂದ ಆದ್ರೂ ಕಳ್ಳತನ ಇರ್ತದೆ. ಈ ನಾವೇನು ಈ ಖರ್ಚು ವೆಚ್ಚ ಲಾಭ ನೋಡಿದಾಗ ಕಳ್ಳತನ ಇಷ್ಟ ಆಗ್ತದೆ ಅಂತಾನು ಕೂಡ ನಮ್ಮ ಅರಣ್ಯ ಇಲಾಖೆಯವರು ಅದನ್ನ ಬಿಟ್ಬಿಟ್ಟಿದ್ದಾರೆ, ಕಳ್ಳತನ ಇಷ್ಟು ಹೋಗ್ತದೆ ಕಳ್ಳತನದಲ್ಲಿ ಅಂತ ಹೇಳಿ. ಬಟ್ ತಡೆಗಟ್ಟಬೇಕು. ಅದಕ್ಕೆ ಮುಖ್ಯವಾಗಿ ಅರಣ್ಯ ಇಲಾಖೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಸ್ವಲ್ಪ ತಪಾಸಣೆ, ಚೆಕ್ ಪೋಸ್ಟ್ ಇವುಗಳನ್ನ, ಈಗ ಮನೆ ಮನೆಗೆ ಸೆಂಟ್ರಿ ಪಾಯಿಂಟ್ ಹಾಕಿದಾಗ ಎಲ್ಲಿ ಸ್ಯಾಂಡಲ್ವುಡ್ ಇದೆಯೋ ಅಲ್ಲಿ ಹೆಚ್ಚು ಗಸ್ತು ಹೊಡಿತಕ್ಕಂಥದ್ದು ಈ ಅರಣ್ಯದವರು ಮತ್ತೆ ಪೊಲೀಸ್ನವರು ಇದೆಲ್ಲ ಮಾಡಿ ಇದು ಮಾಡಿದ್ರೆ, ಮತ್ತೆ ಅವರೇ ಊರಿನಲ್ಲೇ ಒಂದು ತಂಡವನ್ನ ಕಟ್ಟಿಕೊಂಡು ಅದನ್ನ ಪ್ರೊಟೆಕ್ಷನ್ ಮಾಡಿಕೊಡ್ಲಿಕ್ಕೆ ಹಗಲು ರಾತ್ರಿ ವಾಚ್ ಮಾಡೋದಕ್ಕೆ ಒಂದು ತಂಡವನ್ನ ಮಾಡಿಕೊಳ್ಬೇಕಾಗ್ತದೆ. ಖಂಡಿತ ಇವತ್ತು ರಕ್ಷಣೆ ತಲೆನೋವಾಗಿದೆ, ಆದರೂ ಮಾಡಿಕೊಳ್ಳಬೇಕು. ಇದಕ್ಕೆ ಸಾಕಷ್ಟು ಬೆಲೆ ಇದೆ, ಭವಿಷ್ಯ ಇದೆ ಎಲ್ಲರಿಗೆ, ಅದರಿಂದ ಬೆಳಿಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಸರ್? 9448019306 ಸರಿ ಹೇಳಿ ಸರ್. 9448019306 ಇನ್ನೂ ಒಂದ್ಸರಿ ಹೇಳ್ಬಿಡಿ ಹೇಳ್ತೇನೆ. 9448019306 ಈ ನಂಬರ್ ಮೂಲಕ ನನ್ನನ್ನ ಸಂಪರ್ಕಿಸಬಹುದು. ಮುಕ್ತಾಯಕ್ಕೆ ಮುನ್ನ ನಾವು ಒಂದು ಇನ್ಸ್ಟಿಟ್ಯೂಷನ್ ಆಫ್ ಅಗ್ರೋ ಫಾರೆಸ್ಟ್ರಿ ಫಾರ್ ಫಾರ್ಮರ್ಸ್ ಅಂಡ್ ಟೆಕ್ನಾಲಜಿಸ್ಟ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಒಂದು ಮಲ್ಲೇಶ್ವರಂನಲ್ಲಿ ಅರಣ್ಯ ಭವನದ ಪಕ್ಕ ಇದೆ ಕೃಷಿ ಅರಣ್ಯ ರೈತರ ಮತ್ತು ತಂತ್ರಜ್ಞರ ಸಂಸ್ಥೆ. ಅದರಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೇನೆ ಮತ್ತು ಹಿಂದಿನ ನಮ್ಮ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿದ್ದ ಶ್ರೀತ ಎ ಸದಾಶಿವಯ್ಯನವರು ಅಧ್ಯಕ್ಷರಿದ್ದಾರೆ. ಈ ಸಂಸ್ಥೆಯ ತಳಗಡೆ ಶ್ರೀಗಂಧ ಮಿತ್ರ ಅನ್ನುವ ಯೋಜನೆಯನ್ನು ಒಂದು ತೆಗೆದುಕೊಂಡಿದೆ. ಈ ಯೋಜನೆಯಡಿ ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡುವುದು, ಅರಣ್ಯ ಇಲಾಖೆಗೆ ಒಂದು ಸಂಪರ್ಕ ಸೇತುವೆಯಾಗಿ ಗಿಡಗಳನ್ನು ಕೊಡಿಸುವುದ್ರ ಬಗ್ಗೆ, ಮಾಹಿತಿಗಳನ್ನು ಕೊಡೋದ್ರ ಬಗ್ಗೆ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಈ ಎಲ್ಲ ಮಾಹಿತಿಗಳನ್ನು ಕೊಡ್ತೇವೆ. ಅದಕ್ಕೂ ಕೂಡ ರೈತರು ಮತ್ತೆ ಯಾರು ಶ್ರೀಗಂಧದ ಬಗ್ಗೆ ಆಸಕ್ತಿ ಇದ್ದಾರೆ ಈ ಶ್ರೀಗಂಧ ಮಿತ್ರ ಯೋಜನೆಯಲ್ಲಿ ಸದಸ್ಯರಾಗಬಹುದು ಅಂತ ಹೇಳ್ತೇನೆ. ಒಳ್ಳೆಯದು ಅಣ್ಣಯ್ಯನವರು, ಇದುವರೆಗೂ ಕೂಡ ಶ್ರೀಗಂಧದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ COVID-19 ಹಾಗೂ ಕೃಷಿ, ಈ ಕುರಿತು ಹೈದರಾಬಾದ್ನ ಇಕ್ರಿಸಾಟ್ ಸಂಸ್ಥೆಯ ಕೃಷಿ ತಜ್ಞರಾದ ಡಾ ಅರುಣ್ ಬಳಮಟ್ಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.